ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಗರ್ಭಾವಸ್ಥೆಯ ಮಧುಮೇಹ ತಾಯಿ ಮತ್ತು ಮಗುವಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯ ಒಡ್ಡಬಹುದು. ಜಾಗ್ರತೆ. ಮೊದಲ 24-28 ವಾರಗಳಲ್ಲಿ ತಪ್ಪದೆ ರಕ್ತ ಪರೀಕ್ಷೆ ಮಾಡಿಸಿ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಉಚಿತ. ಗರ್ಭಿಣಿಯರ ಊಟದಲ್ಲಿ ಎಣ್ಣೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ. ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ. ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೆಯೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಪ್ರೋತ್ಸಾಹಿಸದಿರಿ ಭಿಕ್ಷಾಟನೆಯನ್ನು, ನೀಡದಿರಿ ಭಿಕ್ಷೆಯನ್ನು. ಮಕ್ಕಳನ್ನು ಭಿಕ್ಷಾಟನೆಗೆ ಬಳಸಿಕೊಂಡಲ್ಲಿ 5 ವರ್ಷದವರೆಗೆ ಜೈಲು ಹಾಗೂ 1 ಲಕ್ಷದವರೆಗೆ ದಂಡ ವಿಧಿಸಲಾಗುತ್ತದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ. ಪೋಷಕರ ಯೋಜನೆಯು ಕುಟುಂಬಗಳಿಗೆ ಮರು ಸೇರ್ಪಡೆಗೊಳ್ಳಲು ಸಾಧ್ಯವಾಗದ ಹಾಗೂ ದತ್ತು ಹೋಗದ ಮಕ್ಕಳನ್ನು ಪೋಷಕತ್ವ ಯೋಜನೆ ಮುಖಾಂತರ ಮಗುವಿನ ಜೈವಿಕ ಪೋಷಕರಲ್ಲದ ಕುಟುಂಬಗಳಲ್ಲಿ ಬೆಳೆಸುವ ಪರ್ಯಾಯ ಪೋಷಣಾ ಯೋಜನೆಯಾಗಿದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ. ಡೌನ್ಲೋಡ್ ಮಾಡಿ ಟೆಲಿ ಲಾ ಫಾರ್ ಸಿಟಿಜನ್ಸ್ ಮೊಬೈಲ್ ಆಪ್ ಅಥವಾ www.tele-law.in ಗೆ ಲಾಗಿನ್ ಮಾಡಿ ಅಥವಾ ನಿಮ್ಮ ಸಮೀಪದ CSC ಸೆಂಟರ್ ಅನ್ನು ಸಂಪರ್ಕಿಸಿ. ನ್ಯಾಯ ವಿಭಾಗದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಣ್ಯ ವಲಯದ ಅಂಚಿನಲ್ಲಿರುವ ಕೃಷಿಯ ಸವಾಲುಗಳನ್ನು ಕುರಿತು HD Kote ತಾಲೂಕು ಬಸವನಗಿರಿ ಹಾಡಿಯ ಕೃಷಿಕ ಮಹಿಳೆ ಶ್ರೀಮತಿ ಚಿಕ್ಕಮಣ್ಣಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಆರ್ ಲೋಕೇಶ್ವರಿ. ಚಿಕ್ಕಮಣ್ಣಿಯವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾವ ಊರು ನಿಮ್ಮದು? HD Kote ತಾಲೂಕು, ಬಸವನಗಿರಿ ಹಾಡಿ. ಅಂದರೆ ಅದು ಬಸವನಗಿರಿ ಹಾಡಿ ಅನ್ನೋದು ಸರ್ಕಾರ ಮಾಡಿರುವಂತಹ ಒಂದು ಪುನರ್ವಸತಿ ಕೇಂದ್ರ? ಹೌದು ಹೌದು ಮೇಡಮ್. ಮೊದಲು ನೀವು ಎಲ್ಲಿದ್ರಿ? ನಾವು ಎನ್ಬೇಗೂರಲ್ಲಿ ಇದ್ದೆ ಮೇಡಮ್. ಅಲ್ಲಿ ಏನು ಮಾಡ್ಕೊಂಡಿದ್ರಿ? ಅಲ್ಲಿ ಏನೂ ಇಲ್ಲ, ಕೂಲಿ ಕೆಲಸ ಮಾಡಿಕೊಂಡು ಇದ್ದಿದ್ದು ಮೇಡಮ್. ಅಲ್ಲಿ ಏನೂ ಇರಲಿಲ್ಲ. ನಾವು ರೈತರ ಜಮೀನುಗಳಲ್ಲಿ ಹೋಗಿ ಕೂಲಿ ಕೆಲಸ ಮಾಡ್ತಿದ್ದು. ಆಮೇಲೆ ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆಯವರು ಗಿರಿಜನರಲ್ಲಿ ಒಂದಷ್ಟು ಜನ ಜಮೀನು ಇಲ್ಲದವ್ರನ್ನ ಗುರುತಿಸಿ ಅಂಥವ್ರಿಗೆ ಮನ ಜಮೀನು ಎಲ್ಲ ಕೊಡಿಸ್ಕೊಟ್ಟವ್ರೆ ಮೇಡಮ್. ಈಗ ಅಲ್ಲಿ ಬಸವನಗಿರಿ ಹಾಡಿಯಲ್ಲಿ ವಾಸ ಮಾಡ್ಕೊಂಡಿದ್ದೀವಿ ಮೇಡಮ್. ನಿಮ್ಗೆ ಎಷ್ಟು ಎಕರೆ ಜಮೀನು ಸಿಕ್ಕಿದೆ? 154 ಕುಟುಂಬ ಹೋಗಿದೆ ಮೇಡಮ್ ಅಲ್ಗ. ಅಷ್ಟು ಜನಕ್ಕೂ 2.5 ಎಕರೆ ಜಮೀನು ಕೊಟ್ಟಿದ್ದಾರೆ, ಮನೆ ಕೊಟ್ಟಿದ್ದಾರೆ. ಅಲ್ಲಿ ಮೊದಲು ನೀವು ಕೂಲಿ ಕೆಲಸ ಮಾಡ್ತಾ ಇದ್ದೆ ಅಂದ್ರಲ್ಲ, ಅಂದ್ರೆ ಯಾವ ರೀತಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರಿ? ಹತ್ತಿ ಬಿಡಿಸೋದು. ಅಂದ್ರೆ ಅಲ್ಲಿ ಯಾವಾಗಲೂ ಕೆಲಸ ಸಿಕ್ತಿರ್ಲಿಲ್ಲ. ಈ ಮಳೆ ಬಿದ್ದಾಗ ನಮ್ಮ ಜಮೀನುಗಳಲ್ಲಿ ಕಳ ತೆಗಿಯೋದು, ಆ ಥರ ಕೂಲಿ ಕೆಲಸ. ಹತ್ತಿ ಬಿಡ್ಸೋಕೆ ಬಂದಾಗ ಹತ್ತಿ ಬಿಡ್ಸೋಕೆ ಹೋಗೋದು, ಈ ಥರ ಕೆಲಸ ಮಾಡ್ತಾ ಇದ್ದು. ಮತ್ತು ನಾನು ಟೈಲರಿಂಗ್ ಮಾಡ್ತಾ ಇದ್ದಿ, ಬಟ್ಟನು ಹೊಲ್ಕೊಂಡು ಹೆಂಗೋ ಜೀವನ ಸಾಗಿಸ್ತಾ ಇದ್ದು. ಕೂಲಿ ಕೆಲಸ ಇಲ್ದಾಗ ಏನೂ ಇಲ್ಲ. ಏನೂ ಇಲ್ಲ. ಮತ್ತು ಆವಾಗ ಜೀವನೋಪಾಯ ಕಷ್ಟ ಆಗ್ತಾ ಇರಲಿಲ್ಲ? ಕಷ್ಟ ಆಯ್ತಿತ್ತು. ಆಗ ರೈತರ ಮನೆಗಳಲ್ಲಿ ಸಾಲ ಇಸ್ಕೊಂಡು ಬರೋದು, ಅದನ್ನು ತೀರ್ಸೋಕೆ ಸಲುವಾಗಿ ಆಮೇಲೆ ಕೂಲಿಗೆ ಹೋಗೋದು, ಆ ಥರ ಜೀವನ ಅಲ್ಲಿ. ಅವರ ಜಮೀನಲ್ಲಿ ಕೆಲಸ ಬಂದಾಗ ಕೆಲಸಕ್ಕೆ ಹೋಗೋದು, ಅವರ ರಾಗಿ ಈ ಥರ ಎಲ್ಲ ಇಸ್ಕೊಬರೋದು ಕೂಲಿಗೆ ಹೋಗಿ. ಕೂಲಿಗೆ ಹೋಗಿ ಇಸ್ಕೊಬಂದು ಅದನ್ನು ಇಲ್ಲ, ನಮ್ಮಲ್ಲಿ ಆ ಥರ ಕೆಲಸ ಇಲ್ಲ ಅಂತಂದಾಗ ಅಲ್ಲಿ ಅವರು ಸಾಲ ಕೊಡ್ತಿದ್ರು ನಮ್ಗೆ. ಇನ್ನು ಜಮೀನು ಕೆಲಸ ಬಂದಾಗ ಬಂದು ಕೆಲಸ ಮಾಡ್ಕೊಡೋರಿ ಅಂದ್ಬಿಟ್ಟು ಆ ಥರ ಜೀವನ ಮಾಡ್ತಾ ಇದ್ದು. ನೀವೇನು ಹಣ ಇಸ್ಕೊಂಡಿರ್ತೀರಾ ಜಮೀನಲ್ಲಿ ಕೆಲಸ ಮಾಡಿದಾಗ ಹಣ ತೀರಿಸೋದು? ಹೌದು ಹೌದು ಮೇಡಮ್. ಅದಲ್ಲದೆ ಬೇರೆ ಇನ್ನೇನು ಇಲ್ಲ, ಕೆಲಸ ಇರಲಿಲ್ಲ. ಇಲ್ಲ. ನೀವು ಟೈಲರಿಂಗ್ ಅಂದ್ರಲ್ಲ, ಅದನ್ನ ಎಲ್ಲಿ ಕಲ್ತ್ಕೊಂಡಿದ್ದು? ಅದನ್ನ ನಾನು ಮದುವೆಗೆ ಮುಂಚೆ ನಮ್ಮ ತಾಯಿ ಮನೆಯಲ್ಲೇ ಕಲ್ತಿದ್ದು. ಅದನ್ನ ಕಲ್ತಿ ಅಂದ್ರೆ ಅದು ಸ್ಟಾರ್ಟಿಂಗಲ್ಲಿ ನನಗೆ ಅಷ್ಟೊಂದು ನಾವು ವಿದ್ಯಾಭ್ಯಾಸ ಜಾಸ್ತಿ ಮಾಡಿರ್ನಿಲ್ಲ, ಹಂಗಾಗಿ ನಂಗೆ ಸ್ವಲ್ಪ ಕಲಿಯೋದು ಕಷ್ಟ ಆಯಿತು. ಆದ್ರೂ ಬಿಡ್ನಿಲ್ಲ ಅದನ್ನ, ನನಗೆ ಇದು ಹೆಂಗಿದ್ರು ಇದು ನಮ್ಮ ಜೀವನಕ್ಕೆ ಉಪಯೋಗ ಆಯ್ತದ ಅಂದ್ಕೊಂಡು ಅದನ್ನು ಕಲ್ತು ಸ್ಟಾರ್ಟಿಂಗಲ್ಲಿ ಸರಿಯಾಗಿ ಹೊಲಿಗೆ ಎಲ್ಲ ಬರ್ತಿರ್ಲಿಲ್ಲ, ಜನಗಳು ಒಲೆಯ ಇದಕ್ಕೆ ಕೊಡ್ತಿರ್ನಿಲ್ಲ. ಅದೇನಾದರೂ ಒಂದು ರೋ ಕಪ್ಪಿ 1,000 ರೂಪಾಯಿ ದುಡ್ಡು ಕೊಟ್ಟು ತಂದಿರ್ತಾರೆ, ಏನಾದರೂ ಅದ್ಗೆಡ್ಸ್ದಾಗ ಅವ್ರಿಗೆ ಇಕ್ಕೊಳ್ಳೋಕ್ಕಾಗಲ್ಲ. ಆ ಥರ ಪ್ರಾಬ್ಲಮ್ ಎಲ್ಲ ಬಂದಾಗ ಅದು ನಾನೇನು ಮಾಡೋದು, ನನ್ನ ಆಳ ಬಟ್ಟೆಗಳನ್ನೇ ಅದನ್ನು ಹೊಲ್ದು ಹೊಲ್ದು ಅಭ್ಯಾಸ ಮಾಡೋದು. ನಾನು ಬೇರೆಯವ್ರದ್ನ ಈಸ್ಕೊಂಡು ಹೊಲಿಬೇಕಲ್ಲ, ನನಗೊಂದು ಜೀವನಕ್ಕೆ ಆಗಬೇಕಲ್ಲ ಅನ್ನೋದಕ್ಕೋಸ್ಕರ ನಾನು ಆ ಥರ ಹಳೆ ಬಟ್ಟೆಗಳನ್ನೇ ಹೊಲ್ದು ಹೊಲ್ದು, ಈ ಹಳೆ ಸೀರೆಗಳು ಅವೆರ್ತಾ ಇರ್ತಿದ್ವಲ್ಲ ಅದರಲ್ಲಿ ಒಂದು ಪ್ರಾಕ್ ಹೊಲಿಯೋದು, ಒಂದು ರೌಕ್ ಹೊಲಿಯೋದು, ಆ ಥರ ಹೊಲ್ದು ಹೊಲ್ದು ಕಲ್ತ್ಕೊಂಡು ನಾನು ಕಲ್ತ್ಕೊಂಡ ಮೇಲೆ ಆಮೇಲೆ ನಾನೇ ಇಕ್ಕೊಳಕ್ಕೆ ಸ್ಟಾರ್ಟ್ ಆದಾಗ ಜನಗಳು ಚೆನ್ನಾಗಿ ಹೊಲ್ಕೊಂಡಿದೆ ನಂಗೆ ಹೊಲ್ಕೊಡು ಆ ಥರ ಎಲ್ಲ ಬಂದರು ಮೇಡಮ್. ಬಂದಾಗ ಅದನ್ನು ಹೊಲ್ಕೊಂಡು ಅದರಲ್ಲಿ ಜೀವನ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮ ಅತ್ತೆ ಕೂಲಿಗೆ ಹೋಯ್ತಿದ್ರು, ನಮ್ಮ ಯಜಮಾನರು ಕೂಲಿಗೆ ಹೋಯ್ತಿದ್ರು. ಕೂಲಿಗೆ ಹೋದ್ರೆ ಅವರು ನಮ್ಮ ಮನೆಯವ್ರು ಸ್ವಲ್ಪ ಆಗ ಜಾಸ್ತಿ ಮನೆ ಜವಾಬ್ದಾರಿಗಳಷ್ಟೇನಿತ್ತಿಲ್ಲ, ನಾನು ನಮ್ಮ ಅತ್ತೆನೆ ಮಾಡ್ಕೊಂಡು ನಿಭಾಯಿಸ್ತಿದ್ದೆ. ಹೌದು. ನಿಮ್ಮ ತಂದೆ ಊರು ಯಾವುದು? ಅಂಕರಾಂತ್ಪುರ ಅಂತ. ಅದು ಅಲ್ಲಿಗೆ ಹತ್ರನೇ ಇತ್ತ? ಇಲ್ಲ ಇಲ್ಲ, ಏನ್ ಬೇಗರ್ಗೂ ಅಲ್ಗೂ ದೂರನೇ. ಅಂದ್ರೆ ಮದ್ವೆಗ್ ಮುಂಚೆ ಕಲ್ತದ ವಿದ್ಯೆ ನಿಮ್ಗೆ ಮದ್ವೆ ಆದ್ಮೇಲೆ ಸಹಾಯಕ್ಕೆ ಬಂತು. ಈಗ್ಲೂ ಕೂಡ ನೀವೆಲ್ಲ ಹೊಲಿತೀರಾ? ಇವಾಗ್ಲೂ ಕೃಷಿ ಮಾಡ್ಕೊಂಡು ಜಮೀನಲ್ಲಿ ವ್ಯವಸಾಯ ಮಾಡ್ಕೊಂಡು ಬಂದ ಬಟ್ಟೆಗಳನ್ನ ಈಗ್ಲೂ ಹೊಲಿತೀನಿ ಬಿಡಲ್ಲ. ಏನೇನು ಹೊಲಿತೀರಾ? ಲಂಗ, ಜಾಕೆಟು, ಫ್ರಾಕ್ ಮಕ್ಕಳಿಗ, ಚೂಡಿದಾರ, ಇವನ್ನೆಲ್ಲ ಅದಷ್ಟು ಹೊಲ್ಕೋತೀನಿ ಮೇಡಮ್. ಮತ್ತೆ ಬೇರೆ ಈಗ ಏನೇನು ಎಲ್ಲ ಬಂದಿದ್ಯಲ್ಲ, ಎಂಬ್ರಾಯ್ಡ್ರಿ ಅಂತ ಅವೆಲ್ಲ ಬಂದಿದೆ ಡಿಸೈನ್ ಅಂದ್ರೆ ನನಗೆ ಟೈಮ್ ಸಾಲ್ತೇ ಇಲ್ಲ. ಈಗ 2 ಹಸುಗಳಿದೆ, ಅದನ್ನ ನೋಡ್ಕೊಂಡು ಅದನ್ನ ಮೇಂಟೈನ್ ಮಾಡ್ಕೊಂಡು ಮತ್ತೆ ಮಕ್ಕಳನ್ನ ನೋಡ್ಕೊಂಡು ಜಮೀನ್ ನೋಡ್ಕೊಂಡು ಸ್ವಲ್ಪ ಕಷ್ಟ ಆಯ್ತದ. ಅದರಿಂದ ಆದಷ್ಟು ಮನೆಗೆ ಬಂದ ಬಟ್ಟೆಗಳನ್ನು ಬಿಡಲ್ಲ, ಆದಷ್ಟು ಹೊಲ್ಕತೆ ಅದ್ರ ಜೊತೆಗೆ ಇದನ್ನು ಮಾಡ್ತೀನಿ. ಈಗ ನಿಮ್ಮ ಜಮೀನಲ್ಲಿ ಏನೇನು ಬೆಳೆ ಇದೆ? ಇವಾಗ ಈಗ ನೀರ ಕಡಿಮೆ ಅದಲ್ಲ ಮೇಡಮ್, ನಾವು ಹತ್ತಿ ರಾಗಿ ಜೋಳ ಇದನ್ನೆಲ್ಲ ಬೆಳಿತೀವಿ ಮೇಡಮ್. ರಾಗಿ ನಮ್ಗೆ ಮುಖ್ಯವಾದದ್ದೇ ರಾಗಿ, ಯಾಕಂದ್ರೆ ನಮ್ಮ ಹಸು ಜಾನುವಾರುಗಳಿಗ ಹುಲ್ ಬೇಕು, ನಮ್ಗೆ ರಾಗಿ ಬೇಕು, ನಮ್ಗೆ ಮುಖ್ಯವಾದದೇ ರಾಗಿ. ಈಗ ರಾಗಿ ಬೆಳೆ ಹಾಕ್ತೀವಿ, ಹಾಕಿದಾಗ ಏನಾಯ್ತ ನಮ್ಮಲ್ಲಿ ಹಂದಿ ಆನೆಗಳು ಜಾಸ್ತಿ ಆಗ್ಬಿಡ್ತು. ನಿಮ್ದು ಕಾಡತ್ರ? ಹೌದು, ಕಾಡತ್ರ ಇರೋದ್ರಿಂದ ಅಲ್ಲೇನಾಯ್ತದ ಹಂದಿ ಆನೆಗಳು ಅದು 1-2 ಬರಲ್ಲ, 5-6 ಆ ಥರ ಬಂದ್ಬಿಡ್ತವ ಗುಂಪಲ್ಲಿ. ಗುಂಪು 5 ರಾಸು 6 ರಾಸು ಅಂತ ಅದು ಗುಂಪಲ್ಲಿ ಬಂದ್ಬಿಡ್ತದ. ಬಂದಾಗ ಏನಾಯ್ತ ಒಂದೇ ಸಲ ನಾವು ಏನು ಬೆಳೆ ಹಾಕಿರ್ತೀವಿ ಈ ಪೈರಿದ್ದಾಗೇನು ಅದು ತಿನ್ನಲ್ಲ, ಬಂದು ನೋಡ್ಕೊಂಡು ಹೋಗಿರ್ತದ. ಕಾಸಕ್ಕಿ ಆಯ್ತವಲ್ಲ ಜೋಳ ಮಾತಾಡ್ಬಿಡ್ತ ಟೈಮು ಕಟಾವು ಮಾಡೋ ಟೈಮಿಗೆ ಬಂದಾಗ ಬೆಳೆನೆಲ್ಲ ನಾಶ ಮಾಡ್ಬಿಟ್ಟು ಹೊಂಟೈತವ. ನೀವು ಪಾಪ ಬೆಳೆದಿದ್ದು ಕೈಗೆ ಬರೋದು. ಹೌದು, ಹಂಗಾಗಿ ಸಾಲ ಮೇಲೆ ಸಾಲ ಬರ್ತಾ ಹೊರತು ನಾವಲ್ಲಿ ಬೆಳೆದ ಬೆಳೆ ಏನು ತಕೊಳಕ್ ಆಯ್ತೇ ಇಲ್ಲ, ಸಾಲ ಮೇಲೆ ಸಾಲ. ಏನು ಬೆಳೆದ ಬೆಳೆ ಕರೆಕ್ಟಾಗಿ ನಮ್ಗೆ ಟೈಮಿಗೆ ಸಿಗ್ತೇ ಇಲ್ಲ. ಎಷ್ಟೋ ಜನರು ಸಣ್ಣ ಸಣ್ಣ ಮರಗಳಿಗೆಲ್ಲ ಅಟ್ಣಿ ಹಾಕ್ಬಿಟ್ಟು ಕಾಯ್ಕೊಂಡಿರ್ತಾರೆ. ನಾವೇ ಗಂಡ ಹೆಂಡ್ತಿ ಹೋಗ್ಕಾಯ್ತೀವಿ, ನೆಲ ಅಟ್ಣಿ ನೆಲ ಅಟ್ಣಿ ಇರ್ತಲ್ಲ ಅಲ್ಲಿ ಕಾಯ್ತೀವಿ. ಒಂದು ದಿನ ಏನಾದರೂ ಅಪ್ಪಿತಪ್ಪಿ ಮನಗ್ಬಿಡ್ತು ಅಂತಂದ್ರ ಅದು ಇಲ್ಲ. ಇನ್ನು ಅಂದ್ರೆ ಅದು ಬಂದಾಗ ಏನಾದ್ರೂ ಶಬ್ದ ಮಾಡ್ತೀರಾ? ಶಬ್ದ ಮಾಡಿದ್ರೆ ಸುಮಾರು ಎಲ್ಲ ಒಲಲ್ ಕಣೆ ಎಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಕೂಗಿ ಹೇಳಿಸ್ತೀವಿ, ಇಲ್ಲ ಆನೆ ಬಂದಿದೆ ಬನ್ನಿ ನಮ್ಮ ಹೊಲ್ಕಣಿ. ಹಂಗಾಗಿ ಎಲ್ಲ ಅವರು ಎಲ್ಲ ಅಕ್ಕಪಕ್ಕದವರೆಲ್ಲ ಬತ್ತಾರ ಬ್ಯಾಟ್ರಿ ಬಿಟ್ಕೊಂಡು ಬಂದಾಗ ಎಲ್ಲ ಓಡಿಸ್ತಾರ. ಓಡಿಸ್ತಿರುವ ಅವು ಪುನಃ ಒಂದು ಸ್ವಲ್ಪ ಹೋಗಿ ಇದ್ದು ಅದೇ ಮತ್ತೆ ಬತ್ತವ. ಮತ್ತೆ ಬಂದಾಗ ಅದು ನೆಲಗುಳ್ಳ ಇರೋದ್ರಿಂದ ತುಂಬಾ ಕಷ್ಟ ಆಯ್ತದ ನಮ್ಗೆ ಅಲ್ಲಿ ಬೆಳೆ ತೆಗ್ದು. ಸಾಲ ಮಾಡಿರ್ತೀವಿ, ಎಷ್ಟೋ ಸಾಲ ಮಾಡಿರ್ತೀವಿ ಟ್ಯಾಕ್ಟರ್ ಹೊಡೆಯೋದ್ರಿಂದ ಹಿಡಿದು ಮತ್ತೆ ಅವಕ್ಕೂ ಏನೇನು ಬಿತ್ತನೆ ಬೀಜ ತಂದಿರ್ತೀವಿ ಅವೆಲ್ಲ ಒಂದು ನಾವು ಒಂದು 3-4 ತಿಂಗಳು ಕಷ್ಟಪಟ್ಟು ಅದನ್ನ ಬೆಳೆದಿರ್ತೀವಿ. ಅದನ್ನ ಕೈಗೆ ಬರೋ ಹೊತ್ತಿನಲ್ಲಿ ಆನೆ ಬಂದು ಎಲ್ಲನೂ ಕಲಿಸ್ಬಿಡ್ತಾವ. ಮತ್ತೆ ಹಂದಿ ಏನು ಮಾಡ್ತದ ಒಳಗೆ ಬಂದಾಗ ಈ ರಾಗಿ ತೆನೆ ತಿಂದಾಕ್ಬಿಡ್ತದ, ತೆನೆ ತಿಂದ್ಬಿಟ್ಟು ಅದನ್ನು ನಾಶ ಮಾಡ್ಬಿಡ್ತದ. ಹಂಗಾಗಿ ನಮ್ಗೆ ತುಂಬ ಕಷ್ಟ ಆಯ್ತದ ಕಾಡಂಚಲ್ಲಿರೋದ್ರಿಂದ. ನಮ್ಗೆ ಮಚ್ಚೇನು ಅಂತ ಇರುತ್ತೆ ಮೇಡಮ್, ಮಚ್ಚೇನು ಅಂತ. ಆ ಮಚ್ಚನ್ಗಳು ಹಾಕ್ಬಿಟ್ರ ಆ ಜಮೀನು ಮಧ್ಯದಲ್ಲಿ ಒಂದೊಂದು ಮಚ್ಚನ ಕೊಟ್ರ ಅಲ್ಲೇನಾಯ್ತದ ಒಂದು 4 ಜನ ಗುಂಪು ಮಾಡ್ಕೊಂಡು ಅಲ್ಲಿ ಕಾವಲು ಕಾಯ್ಬೋದು. ಕಾವಲು ಕದ ಯಾಕೆ ಎತ್ತರ ಇರ್ತದ ಎತ್ತರ ಅಂತೀವಲ್ಲ. ಈಗ ಆನೆ ಬಂದಾಗ ನಾವು ಎತ್ತರದಲ್ಲಿದ್ದಾಗ ಇಲ್ಲಿ ಬ್ಯಾಟ್ರಿ ಬಿಟ್ಟ ಕಾಣುತ್ತ, ಈ ಜೋಳ ಬೆಳೆದಾಗಂತೂ ಆನೆ ಬಂದಾಗ ಅದು ಒಳಗೆ ನುಕ್ಕೊಬಿಟ್ರ ಅದು ಕಣ್ಣಿಗೆ ಬ್ಯಾಟ್ರಿ ಹೊಡೆದ್ರು ಕಾಣಲ್ಲ ಒಳಗಿರ್ತದಲ್ಲ ಹಂಗಾಗಿ ಕಾಣಿಸಲ್ಲ. ಆಗ ತುಂಬಾ ಸಮಸ್ಯೆ, ಒಳಕ್ ನುಗ್ಬಿಟ್ಟಾಗ ಅವ್ನ ಓಡ್ಸಕ್ಕೆ ಆಗಲ್ಲ ಆನನ್ನ. ಹಂಗಾಗಿ ನಮ್ಮಲ್ಲಿ ಕೆಲವರು ಕೃಷಿ ಮಾಡೋದನ್ನೇ ಬಿಟ್ಬಿಟ್ಟವ್ರ. ಜೇನು ಗುರುಬ್ರು, ಬೆಟ್ಟ ಕುರುಬ, ಎರವ, ಇದಿಷ್ಟು ಜನಾಂಗದವ್ರು ಇದ್ದೀರಾ ನಮ್ಮಲ್ಲಿ. ಅಲ್ಲಿ ಏನಾಗದ, ಎರವ ಬೆಟ್ಟ ಕುರುಬ ಸ್ವಲ್ಪ ಮಾಡ್ತಾರೆ ವ್ಯವಸಾಯನ. ಈ ಜೇನು ಕುರುಬ ಇದಾರಲ್ಲ ಮೇಡಮ್, ಅವರು ಯಾಕೆ ನಾವು ಬೆಳೆದ ಬೆಳೆ ಎಲ್ಲ ನಾಶ ಆಯ್ತಾ ಅದ, ನಾವು ಯಾವ ರೀತಿ ನಾವು ಸಾಲ ಕಟ್ಟಬೇಕು ಅನ್ಕೊಂಡು ಅವರು ಜಮೀನು ಮಾಡೋದನ್ನೇ ನಿಲ್ಸಿಬಿಟ್ಟವ್ರ. ಅದರಿಂದ ನಮ್ಗೆ ಏನಂತಂದ್ರೆ ಮುಖ್ಯವಾಗಿ ಸೋಲಾರ್ ಬಿಗಿಯಾಗಬೇಕು, ಮಚ್ಚನ್ಗಳಾಗಬೇಕು. ಮಚ್ಚನ್ಗಳು ಮಾಡಿದ್ರೆ ನಮ್ಮ ಕೃಷಿನಂತೂ ಅಲ್ಲಿ ತುಂಬಾ ಚೆನ್ನಾಗಿ ಬೆಳಬಹುದು. ಹೌದು, ಅಷ್ಟೆಲ್ಲ ಕಷ್ಟ ಇದೆ ನಮ್ಗ. ಹೌದು, ನೀವು ಹೇಳ್ತಾರದ್ ನಿಜ. ಆದ್ರೆ ಇವಾಗ ಏನೋ ಹೇಳ್ತಾರೆ, ಹಂದಿ ಬರಬಾರ್ದು ಅಂದ್ರೆ ಜಮೀನ್ ಸುತ್ತ ಕೂದ್ಲಿರುತ್ತೆ. ಇಲ್ಲ ಮೇಡಮ್, ಅದೆಲ್ಲ ಪ್ರಯೋಗ ಮಾಡಿದ್ಬೇಕು. ಅದನ್ನ ನಮ್ಗ ರಮೇಶ್ ಕಿಕ್ಕೇರಿ ಸರ್ ಅಂತ ಇದಾರೆ, ಅವರು ನಮ್ಗ ಅದನ್ನ ಹೇಳಿದ್ರು. ಈ ತರ ಮಾಡಿ ಕೂದ್ಲ ತಂದು ಜಮೀನ್ ತೆವರಿ ಇದೆಯಲ್ಲ ಅಲ್ಲಿ ಸುತ್ತ ಬಿಟ್ಕೊ ಬನ್ನಿ ಅಂತ. ಅದನ್ನ ನಾವು ಈ ಕಟಿಂಗ್ ಮಾಡ್ತಾರಲ್ಲ ಅಲ್ಲಿಗೆ ಹೋಗಿ ಕೂದಲೆಲ್ಲ ತಂದು ಅದನ್ನು ಪ್ರಯೋಗ ಮಾಡಿದ್ದೀವಿ ಮೇಡಮ್. ಅದು ಬೊಗ್ಗಲ ಹಾಕುವ, ಅದಕ್ಕೂ ಬೊಗ್ಗಲ ಅದೆಲ್ಲ ಮಾಡಿ ನೋಡಿವಿ. ನಮ್ಮ ಆ ಕಡೆ ಒಂದು ಎರಡು ಒಂದಿ ಆದ್ರೆ ಹೆಂಗಾರು ನೋಡೋ, ಅವು ಗುಡ್ ಗುಡನೆ ಬತ್ತವ. ಯಾವ್ದ್ರಲ್ಲಿ ನಾವು ಆತರ ಯಾವನ ಇದ್ ಮಾಡಕ್ಕದದು, ಅಷ್ಟೊಂದು ಸಮಸ್ಯೆ ಕೃಷಿಲಿ. ಕೃಷಿ ಮಾಡಕ್ಕಂತ ನಮ್ಗೆ ತುಂಬಾ ಇಷ್ಟ ಇಷ್ಟ ಇದೆ, ಆದ್ರೆ ಅಲ್ಲಿ ಬಂದ ಬೆಳೆ ಕೈಗೆ ಬರ್ತಾ ಇಲ್ಲ. ನಮ್ ಜಾನುವಾರುಗಳ್ಗ ಹುಲ್ ಸಿಕ್ತಾ ಇಲ್ಲ, ನಾವೀಗ ಬೇರೆ ಕಡೆಯಿಂದ ಹುಲ್ ತರ್ಸೋದು. ಯಾಕ ಈ ಆನ ಹಂದಿ ತಿನ್ಕೋತವ ಅನ್ಬಿಟ್ಟು ಆ ಬೆಳೆ ಬೆಳೆಯಕ್ಕೆ ಭಯ ಆಯ್ತಾ ಅದಲ್ಲಿ. ಬೇರೆ ಆನ ಹಂದಿ ಏನು ತಿಂದೆ ಹೋದದ್ ಹಾಕೋ ಅಂತನಕ ಈ ಗೇಲು ಅಂತ ಬತ್ತ ಮೇಡಮ್, ಅದನ್ನ ಎಲ್ಲ ಈಗ ನಾವು ಅದನ್ನ ಹಾಕೋ, ಈಗ ಹಾಕದ್ ಬೆಳೆ ನಮಗ್ ಬತ್ತೇ ಇಲ್ವಲ್ಲ ಅಂತ ಈ ತರ ಮಾತಾಡ್ತೀವಿ. ಅವ್ರ ನಮಗ್ ಬೇಕಾಗಿರೋದೇ ಸಿರಿಧಾನ್ಯಗಳು, ಅವೇ ಅವೇ ನಮ್ ಕೈಗ ಅದಕ್ತೇ ಇಲ್ಲ. ಸಿರಿಧಾನ್ಯ ಬೆಳಿಬೇಕು ಅಂತ ಎಲ್ರಿಗೂ ಆಸೆ ಅದ. ಅದಕ್ಕಾದ್ರೆ ನೀರ್ ಜಾಸ್ತಿ ಬೇಕಾಗಲ್ಲ, ಅದನ್ನೆಲ್ಲ ಬೆಳಿಬೇಕು ಅಂತಂದ್ರ ಈಗ ನಮ್ಗ ಒಂದಿ ಆನಾಯಿಂದ ನಿಮ್ಗೆ ರಕ್ಷಣೆ ಸಿಕ್ಕಿದ್ರೆ ನೀವು ಸಿರಿಧಾನ್ಯ ಖಂಡಿತ ಬೆಳಿಬಹುದು. ರಾಸುಗಳಿದೆ ಅಂದ್ರಲ್ಲ, ಏನಿದೆ? ಎತ್ತ, ಹಸುನ? ಹಸು ಮೇಡಮ್, ಕರೆಯೋ ಹಸು. ಹೌದು, ಒಂದ್ ಜೊತೆ ಇದೆಯಾ? ಯಾವ್ದು ಹಳ್ಳಿಕಾರ ಇಲ್ಲ ನಮ್ಗ. ನಮ್ಗ ಇಲ್ಲಿ ಸರ್ಕಾರದಿಂದ ಕರೋಟಿ ಹಸ್ನವು, ಇಲಾತಿ ಹಸ್ನವು ಅಂತಾರ, ಅವು ಸಿಕ್ಕಿದೆ ಮೇಡಮ್. ಎರಡು ಹಸು ಕರು ಹಾಕಿದೆ, ಅದರಲ್ಲಿ ಒಂದು ಹೋಗ್ಬಿಡ್ತು. ನಮ್ಮ ಈ ಭೂಮಿಗೆ ನಮ್ಮ ಜಾಗಕ್ಕೆ ಹೊಂದ್ಕೊಳಕ್ಕೆ ಸ್ವಲ್ಪ ಕಷ್ಟ ಅವಕ. ಬೇರೆ ಕಡೆಯಿಂದ ಬಂದಾಗ ಆ ಬಿಸಿಲು ವಾತಾವರಣಗಳಿಗ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗಿ ಅದು ಕರು ಹೊಂಟೋಯ್ತು. ಹಸು ಇದೆ, ಅದ್ರ ಒಂದು ಹಸು ಅನ್ನೋದು ಹಾಲು ಕರೆದು ಡೈರಿಗೆ ಹಾಕ್ತೀವಿ ಮೇಡಮ್. ಎರಡು ಏನು ಕರಿತಾ ಇಲ್ಲ? ಎರಡು ಕರಿತಾವ್ನಿ ಅಂದ್ರೆ ಹೆಚ್ಚಿಗೆ ಕೊಡ್ತೇ ಇಲ್ಲ. ಎಷ್ಟು ಹಾಲು ಸಿಗುತ್ತೆ ನಿಮ್ಗೆ? ನಮ್ಗೆ ಒಂದು 5 ಲೀಟ್ರು ಹಾಲು ಸಿಕ್ಕುತ್ತೆ. ಮನೆಗೆ ಎಷ್ಟು ಇಟ್ಕೊಳ್ತೀರಾ? ನಾವು 1 ಲೀಟ್ರ್ ಅಷ್ಟು ಮಡಿಕತ್ತೀವಿ ಮೇಡಮ್. ಸಾಕಾಗುತ್ತಾ? 1 ಲೀಟ್ರ್ ಹಾಲು, ಮೊಸರು? ಮೊಸರು ಅಂದ್ರೆ ನಾವು ಜಾಸ್ತಿ ಮಳೆಗಾಲ ಬಂದಾಗ ಜಾಸ್ತಿ ಶೀತ ಪದಾರ್ಥ ಅಂತ ಅದನ್ನ ಮೊಸರು ಮಾಡಲ್ಲ, ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಮಾಡ್ಕೋತೀವಿ. ಬೇರೆ ಸಮಯದಲ್ಲಿ ನೀವು ಮೊಸರು ತಿನ್ನಲ್ಲ, ಬರೀ ಹಾಲು ಅಂದ್ರೆ ಕಾಫಿ ಟೀ? ಕಾಫಿ ಟೀ ಮಾತ್ರ. ಹೌದು ಮೇಡಮ್. ಉಳಿದಿದ್ದೆಲ್ಲ ಡೈರಿ? ನಿಂಬೂರ್ನಲ್ಲೇ ಇದೆಯಾ ಡೈರಿ? ಇಲ್ಲ ಮೇಡಮ್, ನಾವು 2 ಕಿಲೋಮೀಟ್ರು ಹೋಗ್ಬೇಕು ಮೇಡಮ್ ಬೇರೆ ಕಡೆ. ಅಲ್ಲಿಗೆ ಹೋಗ್ಬೇಕಾದ್ರೂ ಸಮಸ್ಯೆ ಆಯ್ತದ ನಮ್ಗ. ಬೆಳಿಗ್ಗೆ ಸಾಯಂಕಾಲ ಹೋಗ್ಬೇಕು ಅಂದ್ರ 10 ರೂಪಾಯಿ ಇದ್ರಲ್ಲಿ ಹೋಗ್ಬೇಕು. ಟಂಪದಲ್ಲಿ ಹೋಗಿ ಟಂಪದಲ್ಲಿ ಬರ್ಬೇಕು ಆನ. ಅಲ್ಲಿ ಬೆಳಿಗ್ಗೆ ಟೈಮು ಆನ ಅವಳಿ ಜಾಸ್ತಿ, ಅಲ್ಲಿಂದ ಅಲ್ಗ ಹೋಗ್ಬೇಕು. ಹಂಗಾಗಿ ಅಲ್ಲಿಗ ನಮ್ಗ ಒಂದೊಂದು ದಿನ ಯಾವುದು ಸಿಕ್ನಿಲ್ಲ ಅಂತಂದಾಗ ಹಾಲೆಲ್ಲ ವಾಪಸ್ಸಿ ಮನೆಗೆ ತತ್ತರ. ಯಾವುದು ಸಿಕ್ನಿಲ್ಲ ಗಾಡಿಗಳು ಅಂತಂದಾಗ ಆ ಟೈಮ್ ಕರೆಕ್ಟ್ ಆಗಿ ತಕೊಂಡು ಹೋಗಿ ತಲುಪಿಸ್ಬೇಕು. ಹಂಗಾಗಿ ಅದು ಸಮಸ್ಯೆ ಐತಿ. ಅದು ಅವಾಗ ಏನ್ ಮಾಡ್ತೀರಾ? ಹಾಲನ್ನೆಲ್ಲ ಕಾಯಿಸಿ ಮೇಡಮ್ ಅದನ್ನ ನಾನು ಮೊಸರು ಮಾಡಿ ಮಜ್ಜಿಗೆ ತರ ಮಾಡಿ ಕೊಡ ಅಂತವ್ರು ಕೊಟ್ಬಿಡೋದು. ಬೆಣ್ಣೆ ತೆಗೆದು ಬೆಣ್ಣೆ ತೆಗೆದು ತುಪ್ಪ ಮಾಡ್ತೀನಿ ಮೇಡಮ್. ಯಾಕಂದ್ರೆ ಇವಾಗಂತೂ ತುಪ್ಪಕ್ಕೆಲ್ಲ ಎಷ್ಟು ಬೆಲೆ ನೀವೇ ನೋಡಿದೀರ ಅನ್ಸುತ್ತೆ. ತುಪ್ಪ ಮಾಡಿ ಅದನ್ನ ನನ್ನ ಮಗನ್ಗ ಮಕ್ಕಳ್ಗ ನಾನು ಉಪಯೋಗಿಸ್ಕೊತೀವಿ ಮೇಡಮ್. ಅದೇನು ಮಾರಾಟ ಮಾಡೋಕ್ಕಾಗಲ್ಲ. ಅಲ್ಪ ಸ್ವಲ್ಪ ಒಂದೊಂದು ದಿನ ಮಿಸ್ ಆದ ಹಾಲನ್ನ ಕಾಯಿಸಿ ಮಜ್ಜಿಗೆ ಮಾಡಿ ಜನಗಳಿಗೆ ಕೊಡ್ತೀನಿ. ಅದೇನೋ ದುಡ್ಡಿಲ್ಲ, ಫ್ರೀಯಾಗಿ ಕೊಟ್ಕತ್ತೀನಿ. ಮತ್ತೆ ಈ ಬೆಣ್ಣೆ ಮಾಡಿರ್ತೀನಿ ಅಲ್ಲ, ಅದನ್ನ ನಾವು ಉಪಯೋಗಿಸ್ಕೊತೀವಿ ಮೇಡಮ್. ಈಗ ರಾಗಿ ಬೆಳಿತೀನಿ ಅಂದ್ರಲ್ಲ, ಯಾವ್ದು ರಾಗಿ ನೀವು ಬೆಳಿತಾ ಇರೋದು? ಅದು 3 ತಿಂಗಳ ರಾಗಿ ಅಂತ ಇದೆ ಮೇಡಮ್, ಮತ್ತೆ ದೊಡ್ಡ ರಾಗಿ ಅಂತ ಇದೆ, 6 ತಿಂಗಳಿಗೆ ಬರೋದು. ಅವೆರಡೂ ಬೆಳಿತೀವಿ. ಎಲ್ಲಿ ತರ್ತೀರಾ ಬಿತ್ತನೆ ಬೀಜ ಎಲ್ಲ? ನಮ್ಮಲ್ಲಿ ರೈತರ ಹತ್ರನೇ ಸಿಕ್ಕುತ್ತೆ ಮೇಡಮ್. ನಿಮ್ಮ ಊರ್ನಲ್ಲೇ ಇರೋರ ಹತ್ರನೇ ಸಿಗುತ್ತೆ ಮೇಡಮ್? ಅದೆಲ್ಲ ಚೆನ್ನಾಗಿರುತ್ತಾ? ನೋಡಿರ್ತೀರಾ ಹೇಗಿದೆ ಅಂತ? ಅವ್ರಿಗೆ ಗೊತ್ತಿರುತ್ತೆ ಮೇಡಮ್, ಇದು ಇಷ್ಟು ತಿಂಗಳಿಗೆ ಬತ್ತದ, ಇಷ್ಟು ಆಗ ಬೆಳಿ ಮುದ್ಗ ಕರಿ ಮುದ್ಗ ಅಂತೆಲ್ಲ ಇರ್ತದೆ ಮೇಡಮ್ ಅದರಲ್ಲಿ. ಆಗ ಇಷ್ಟು ತಿಂಗಳಿಗೆ ಬತ್ತದ, ಅಂತೆಲ್ಲ ಗೊತ್ತಿರುತ್ತ, ಅದನ್ನ ನೋಡ್ಬಿಟ್ಟೆ ತಕೊಳ್ಳೋದು ನಾವು, ತಕೊಂಡು ಇಸ್ಕೋತೀವಿ. ಮತ್ತೆ ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆ ಕಡೆಯಿಂದ ಬಿತ್ತನೆ ಬೀಜಗಳನ್ನ ಕೊಡಿಸ್ತಾರ, ನಮ್ ಏನ್ ಬೆಳಿತೀವಿ ಅನ್ನೋದನ್ನ ಕೊಡಿಸ್ತಾರ. ಆದ್ರ ಅದೇ ಈ ರೀತಿಯಾಗಿ ಆನಾವಳಿಯಿಂದ ನಮ್ಗ ಈ ಬೆಳೆಗಳು ಸರಿ ಕೈಗೆ ತಗ್ತೇ ಇಲ್ಲ ಅಷ್ಟೇ. ಇವಾಗ ನೀವು ಬೀಜ ತರ್ತೀರಲ್ಲ, ಅದನ್ನ ಬೀಜೋಪಚಾರ ಏನಾದ್ರೂ ಮಾಡ್ತೀರಾ ನೀ? ಅದನ್ನ ಮೊದಲು ನೀರಲ್ಲಿ ತೊಳೆದು? ಇಲ್ಲ ಇಲ್ಲ ಇಲ್ಲ, ಆತರ ಏನಿಲ್ಲ ಮೇಡಮ್, ಆತರ ತೊಳೆಗಿಳಿಯೋದೇನಿಲ್ಲ. ಅದನ್ನ ಮತ್ತೆ ತಂದಿದ್ದನ್ನ ನೇರವಾಗಿ ಮಾಡ್ತೀರಾ? ಏನ್ ಸಾಲ್ ಬಿತ್ತನೆ ನೀವು ಮಾಡೋದು? ಇಲ್ಲ, ನಾವು ರಾಗಿ ಆದ್ರೆ ಚೆಲ್ತೀವಿ ಮೇಡಮ್, ಸಾಲ್ ಬಿತ್ತನೆ ಮಾಡಿಲ್ಲ ನಾವು ಒಂದ್ಸಲಿನ. ಸಾಲ್ ಬಿತ್ತನೆ ಮಾಡಿದ್ರೆ ನಾಟಿ ಮಾಡಿದ್ರ ತೆನ ಎಲ್ಲ ಚೆನ್ನಾಗಿ ಬರುತ್ತೆ ಮೇಡಮ್. ಹೌದು, ತೆನ ಚೆನ್ನಾಗಿ ಬಂದು ತೆಂಡ ಹೊಡಿತದ ಮೇಡಮ್, ತೆಂಡ ಹೊಡೆದು ಬೆಳೆ ಚೆನ್ನಾಗಿ ಬರ್ತದ. ಆದ್ರೆ ಕೆಲಸ ಜಾಸ್ತಿ ಅನ್ಬಿಟ್ಟು ಏನ್ ಮಾಡ್ತಾರ, ರಾಗಿ ಚೆಲ್ಬಿಡ್ತಾರ. ಅದನ್ನು ಅಚ್ಚುಕಟ್ಟಾಗಿ ನಾವು ಕಳೆ ಎಲ್ಲ ತೆಗೆದು ಚೆನ್ನಾಗಿ ಮಾಡ್ತು ಅಂತಂದ್ರ ಅದ್ರದ್ದು ಏನು ಮೋಸ ಆಗಲ್ಲ. ಮೂರ್ ತಿಂಗಳಿಗೆ ಒಂದ್ಸತಿ ರಾಗಿ ಸಿಗೋ ಹಾಗೆ ಮಾಡ್ಕೊಳ್ತೀರಾ? ಮಾಡ್ಕೊತೀವಿ. ನಿಮ್ದು ಮಳೆ ಆಶ್ರಿತ ಆದ್ರಿಂದ ಮತ್ತೆ ನೀರಿನ ಸೌಲಭ್ಯ ಏನು ಮಾಡ್ಕೊಂಡಿಲ್ವಾ ನೀವು? ನೀರು ಬೋರ್ವೆಲ್ ತೆಗ್ಸೋದಾಗ್ಲಿ, ಬೋರ್ಗಲ್ ತೆಗಿಸಿದೀವಿ ಒಂದು, ಅದ್ರದ್ದು ಕರೆಕ್ಟ್ ಆಗಿ ನೀರ್ ಬರ್ನಿಲ್ಲ, ಅದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ. ನೀವು ಬರೀ ಮಳೆ ನೀರ್ನೇ ನಂಬ್ಕೊಂಡಿರೋರು? ಹೌದು. ಮತ್ತೆ ಮಳೆ ಬಂದಾಗ ಮಾತ್ರ ಬೆಳೆ? ಮಳೆ ಇಲ್ದೇ ಇದ್ದಾಗ? ಮಳೆ ಇಲ್ದಾಗ ಏನು ಇಲ್ಲ, ಕೂಲಿನೂ ಸಿಕ್ಕಲ್ಲ ಆ ಟೈಮ್ಗ, ಏನು ಇಲ್ಲ ಜಮೀನಲ್ಲಿ, ಏನು ಇರಲ್ಲ ಆ ಟೈಮ್ಗ, ಮನೇಲೇ ಇರ್ತೀವಿ. ಮತ್ತೆ ಅಲ್ಲಿ ಬೆಜ್ಜಲು ಬಿಟ್ಬಿಡ್ತೀರಾ ಜಮೀನೆಲ್ಲ? ಹೌದು. ನೀವು ತರಕಾರಿ ಬೆಳೆಯೋದು ಅಂತದೆಲ್ಲ ಏನು ಮಾಡ್ಕೊಳ್ತಾ ಇಲ್ವಾ? ತರಕಾರಿ ಬೆಳೆಯಕ್ಕೆ ಅದೇ ನೀರ್ ಇರ್ಬೇಕಲ್ಲ ಮೇಡಮ್, ಬೇಸಿಗೆ ಈ ಟೈಮಲ್ಲಿ ನೀರ್ ಬೇಕು, ಚೆನ್ನಾಗಿ ನೀರಿದ್ರೆ. ಆಮೇಲೆ ಬೇಲಿಗಳು ಕರೆಕ್ಟ್ ಆಗಿ ಬೇಲಿ ಇಲ್ಲ ಅಂದ್ರ ಹಸುಗಳನ್ನೆಲ್ಲ ಪೋಲಿ ಬಿಟ್ಬಿಡ್ತಾರ, ಆ ಟೈಮಲ್ಲಿ ಬೆಳೆಯೋದ್ ಕಷ್ಟ ಆಯ್ತ. ಬೇಲಿ ಸುತ್ತ ಬೇಲಿ ಎಲ್ಲ ಹಾಕೊಂಡಾಗ ಮಾಡ್ಬೋದು. ಈಗ ಬೆಜ್ಜಲು ಬಿಟ್ಟಿರ್ತಿರಲ್ಲ, ಅದನ್ನ ಉಳುಮೆ ಮಾಡಿ ಮಣ್ಣ ಪಲ್ಟಾಯಿಸಿ ಅವೆಲ್ಲ ಮಾಡಿಟ್ಕೊಂಡು ಇನ್ ಮಳೆ ಬಂದ ತಕ್ಷಣ ಹಾಕ್ತಿವಿ ಬಿತ್ತನೆ ಮಾಡೋದಕ್ಕೆ ಶುರು ಮಾಡ್ತೀರ? ರಾಗಿ ಮತ್ತೆ ಜೋಳ, ಹತ್ತಿ. ಹತ್ತಿ ಯಾವಾಗ ಬಿತ್ತನೆ ಮಾಡೋದು? ಇನ್ನು ಈಗ ಮಳೆ ಬಿದ್ದಾಗ ಮಾಡ್ತೀವಿ ಮೇಡಮ್. ರಾಗಿ ಜೋಳನು ಅಷ್ಟೇನಾ? ರಾಗಿ ಜೋಳನು ಅಷ್ಟೇ. ಎಷ್ಟೆಷ್ಟು ಜಾಗಕ್ಕೆ ಹಾಕೊಂಡಿರ್ತೀರ? ಒಂದ್ ಎಕರ ಹತ್ತಿ ಹಾಕದ್ರ ಒಂದ್ ಎಕರ ಜೋಳ ಹಾಕ್ತೀವಿ, ಇನ್ನೊಂದ್ ಅರ್ಧ ಎಕರ ರಾಗಿ ಬಿತ್ತೀವಿ. ಆತರ ಆತರ ಸ್ವಲ್ಪ ಹಾಕೊಂಡು. ಹತ್ತಿ ಯಾವ್ದು ಹಾಕೋದ್ ನೀವು? ಈ ಬೂದ ಹತ್ತಿ ಅಂತ ಬತ್ತ ಮೇಡಮ್. ಅದನ್ನ ಜಾಸ್ತಿ ಹಾಕಲ್ಲ, ಅದೊಂದಿ ಕಾಯಿನೆಲ್ಲ ತಿಂದು ಬಿಡ್ತದ. ಕಾಯಿ ಬೆಳೀತಿದ್ದಂಗೆ ಅದ್ರ ಕಾಯಿ ಸಿಂಹ ಬತ್ತೆ ಮೇಡಮ್. ಅದು ಡಿ ಸಿ ಹೆಚ್ಚು ಹಾಕ್ತೀವಿ ನಾವು, ಆರ್ ಸಿ ಹೆಚ್ಚು ಕಾಯಿ ಸಿಂಹ, ಅದರಿಂದ ಅದನ್ನ ಜಾಸ್ತಿ ಹಾಕೊಳ್ಳಲ್ಲ. ಡಿ ಸಿ ಹೆಚ್ ಹಾಕೊಳ್ತೀವಿ? ಡಿ ಸಿ ಹೆಚ್ ಹಾಕ್ತೀವಿ, ಅದನ್ನು ತಿಂತದ. ಆದ್ರೆ ಕಾವಲ್ಕಾಯಿ ತರ ಅದಕ್ಕು ಅಂದ್ರೆ ಅತಿಯಾಗಿ ಜಾಸ್ತಿ ತಿನ್ನಲ್ಲ ಇದನ್ನ, ಜಾಸ್ತಿ ತಿನ್ನದೇ ಆರ್ ಸಿ ಹೆಚ್. ಯಾವ ರೀತಿ ಬಿತ್ತನೆ ಮಾಡ್ತೀರಾ ಹತ್ತಿನ? ಹತ್ತಿ ನಾಲ್ಕು ಇದಿರುತ್ತೆ, ಗೆರೆ ಇರುತ್ತೆ ನಾವು, ಈ ಕಡೆನು ಗೆರೆ ಆ ಕಡೆನು ಗೆರೆ ಮಾಡ್ತೀವಿ. ನಾಲ್ಕು ಇದ್ರಲ್ಲಿ ಇಷ್ಟು ಅಡಿ ಅಂತ ಹೊಡೆದಿರ್ತಾರ, ಅವ್ರಿಗೆ ಗೊತ್ತಿರ್ತದ ಉಳುಮೆ ಮಾಡೋರ್ಗ, ಅವರು ಇಷ್ಟು ಅಡಿಗ ಹಾಕ್ಬೇಕು ಅಂತ ಹೇಳಿರ್ತಾರ, ಅದನ್ನ ಅಷ್ಟಷ್ಟು ಅಡಿಗ ಹಾಕ್ತೀವಿ. ನೀವು ಹಸು ಕರ್ಕೊಂಡು ಮೊದಲು ಎಲ್ಲ ಉಳುಮೆ ಮಾಡಿಕೊಂಡು ಆಮೇಲಿಂದ ಹತ್ತಿ ಬೀಜ ಬಿತ್ತಾ ಹೋಗ್ತೀರಾ? ನಾಲ್ಕು ನಾಲ್ಕು ಸಾಲು. ಹೌದು. ಮತ್ತೆ ಹತ್ತಿ ಮಧ್ಯೆ ಬೇರೆ ಏನು ಹಾಕಲ್ಲ? ಇಲ್ಲ ಮೇಡಮ್, ನಾವೇನು ಹಾಕಿಲ್ಲ. ಹತ್ತಿ ಮಧ್ಯೆ ಒಳಕೊಂಡು ಹಾಕ್ತು ಅಂದ್ರೆ ಈಗ ಕುಂಟ ಹೊಡಿಬೇಕಾಗಿತ್ತಲ್ಲ, ಸೆತ್ತ ಬಂದ್ಬಿಡುತ್ತ ಒಳಗಡೆ. ಅವಾಗ ಏನಾಯ್ತ, ಕುಂಟ ಹೊಡಿಬೇಕು ವ್ಯವಸಾಯ ಮಾಡ್ಬೇಕು ಅಂತಂದ್ರ ಮಧ್ಯದಲ್ಲಿ ಏನಾದ್ರು ಹಾಕ್ದಾಗ ವ್ಯವಸಾಯ ಮಾಡಕ್ಕಾಗಲ್ಲ, ಹಂಗಾಗಿ ಮಧ್ಯದಲ್ಲಿ ಏನು ಹಾಕಲ್ಲ ನಾವು. ಲಾಸ್ಟ್ ಅಲ್ಲಿ ಏನಾಯ್ತ, ಎಲ್ಲ ಕುಂಟ ಎಲ್ಲ ಹೊಡೆದು ವ್ಯವಸಾಯ ಎಲ್ಲ ಮುಗಿದ ಮೇಲೆ ಅವ್ರು ಹಾಕ್ತೀನಿ. ಅವ್ರೇ ಹಾಕ್ಬಿಟ್ರ ಆಗ ಏನು ವ್ಯವಸಾಯಗಳಿರಲ್ಲ, ಆಗ ಹಾಕ್ದಾಗ ಇದು ಹತ್ತಿ ಮುಗಿಯೋಷ್ಟರಲ್ಲೇ ಅವರ ಬಂದಿರ್ತದ, ಆತರ ಮಾಡ್ಕೋತೀನಿ. ಆಮೇಲೆ ಅವರೇ ಎಲ್ಲ ಕಿತ್ಕೊಂಡಾದ್ಮೇಲೆ ಅದನ್ನ ನೆಲಕ್ಕೆನೆ ತುಳಿದ್ ಬಿಡ್ತೀರಾ? ಗಿಡನ ಅದನ್ನ ಡಿಸ್ ಹಾಕ್ಸ್ಬಿಟ್ಟು ಎಲ್ಲಾನು ಒಳಗಡೆ ಮುಚ್ಚಿಸ್ಬಿಡ್ತೀವಿ. ಹಾಗ ಮಾಡ್ದಾಗ ಅದು ಗೊಬ್ಬರ ಆಯ್ತದ, ಎಲ್ಲ ಗೋಡ ಆಯ್ತದ, ಹಸ್ರಲ್ಲೇ ಗೊಬ್ಬರ ಗೊಬ್ಬರ ಆಯ್ತದ. ಆವಾಗ ಪುನಃ ಉಳುಮೆ ಮಾಡಿಸಿ ಪುನಃ ಬಿತ್ತನ ಹಾಕ್ತೀವಿ. ಆತರ ಇನ್ನು ಅವರೇ ಅಂದ್ರೆ ಅದನ್ನ ಕಾಳು ಒಣಗಿಸಿ ಇಟ್ಕೊಳ್ತೀರಾ ಅಥವಾ ಹಸಿ ಅವರೇ ಹಸಿನೇ ಮಾರ್ತಾರ? ಚೆನ್ನಾಗಿ ವ್ಯಾಪಾರ ಆಗುತ್ತಾ ಅದು? ಎಲ್ಲ ಬಂದು ತಗೊಳ್ತಾರ? ಅದು ರೇಟ್ ಇದ್ದಂಗ. ಈಗ ಮಾರ್ಕೆಟಿಂಗು ನಮ್ಗೆ ತುಂಬಾ ಮುಖ್ಯ. ಈ ಹತ್ತಿ ಬೆಳೆ ಬೆಳಿತೀವಿ, ಈಗ ನಾವು ಬೆಳೆ ಉಳ್ಳಿ ಬೆಳಿತೀವಿ, ಅವೆಲ್ಲ ಬೆಳೆದಾಗ ನಾವು ಬೆಳೆಯೋರ್ಗ ರೇಟ್ ಇರಲ್ಲ, ಮಧ್ಯವರ್ತಿಗಳ್ಗ ರೇಟು ಬೆಲೆ. ಆ ಮಾರ್ಕೆಟಿಂಗು ನಮ್ಗ ತುಂಬಾ ಕಷ್ಟ ಐತಿ. ಅದ ಆ ಟೈಮಲ್ಲಿ ನಮ್ಗ ಬೇರೆಯವ್ರು ಬಂದು ಈ ಸಲುವಂಗೆ ಹತ್ತಿ ಬೇರೆ ಕಡೆ ಎಲ್ಲ ಜಾಸ್ತಿ ನಡೀತಾ ಅದ, ನಮ್ ಕಡೆ ರೇಟ್ ಇಲ್ಲ ಅಂತ, ಹಂಗಾಗಿ ಅದೂ ಮೋಸ ಆಯ್ತಾವ ನಮ್ಗ. ಈಗ ಫಸ್ಟು ನಮ್ಗೆ ಮಾರ್ಕೆಟಿಂಗೆ ನಮ್ಗೆ ಮುಖ್ಯ ಬೇಕಾಗಿರೋದು. ನಾವು ಬೆಳೆದ ಬೆಳೆ ಈಗ ಈ ವಚ್ಚರಿ ಯಾನ ಅಂದಿ ನಾಸ ಮಾಡಿದ್ರ ಇನ್ನೊಚ್ಚರಿ ಮಧ್ಯವರ್ತಿಗಳ ಅವಳಿಯಿಂದ ನಮ್ಗೆ ಕರೆಕ್ಟಾಗಿ ಏನು ರೈತರುಗಳ್ಗೆ ತುಂಬ ಕಷ್ಟ ಐತಿ. ಅದೊಂದು ಹುರುಳಿ ಯಾವಾಗ ಬಿತ್ತನೆ ಮಾಡೋದು ನೀವು? ರಾಗಿ ಎಲ್ಲ ಬಿತ್ತನೆ ಆಗಿರ್ತಮ್ಮ, ಅದಾದ್ಮೇಲೆ ಹುರುಳಿ ಎರಡನೇ ಬೆಳೆ ತೆಗಿಬಹುದು. ಅದಕ್ಕೇನು ಜಾಸ್ತಿ ಮಳೆ ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ, ಅದು ಸ್ವಲ್ಪ ಇಬ್ಬನಿಲೇ ಬರ ಅಂತದ್ದು. ಅದು ಹತ್ತಿ ಎಲ್ಲ ಕಿತ್ಕೊಂಡ್ಮೇಲೆ ಆ ಕುಳುಕು ಬಿತ್ತಿ ರಾಗಿ ಕುಯ್ಕೊಂಡ್ಮೇಲೆ ಕಟಾವಾದ್ಮೇಲೆ ಅದನ್ನ ಬಿತ್ಕೋಬಹುದು. ಹುರುಳಿ ಜೋಳ, ಜೋಳನು ಅದು ನೀರಿದ್ರ ಅದ್ ಎನಿ ಟೈಮ್ ಬೆಳಿಬಹುದು ಮೇಡಮ್. ಅದನ್ನ ಜೋಳನ ನೀವು ಮೆಕ್ಕೆಜೋಳ ಜೋಳ ಬೆಳ್ಕೊಳ್ತೀರಿ? ಕಟಾವ್ ಮಾಡ್ದ ಅದ್ರ ಸಿಂಡು ಬತ್ತದ ಮೇಡಮ್, ತೆನೆ ಇದಿರ್ತಲ್ಲ ಅದನ್ನ ಹಸುಗಳಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ನೀರು ಹಾಕಿ ಮೆದ ಮಾಡಿ ಮಡಿಕೊಂಡಿರ್ತೀವಿ. ಅದನ್ನ ಈ ಟೈಮ್ ತಿಂತಾವ ಅವು. ಹಸ್ರು ಹುಲ್ಲಿದ್ದಾಗ ತಿನ್ನಲ್ಲ ಜಾಸ್ತಿ. ಯಾವಾಗ ಈ ಹಸ್ರು ಮೇವು ಎಲ್ಲ ನಿಂತೋಗ್ಬಿಡ್ತಲ್ಲ, ಇವಾಗ ಹಾಕಿದ್ರ ಉಪ್ಪೆಲ್ಲ ಹಾಕಿ ಮಡಗಿರ್ತೀವಲ್ವಾ, ಅವು ಚೆನ್ನಾಗಿ ತಿಂತಾವ. ಅದ್ ಹೇಗ್ ಮಾಡೋದು ಸ್ವಲ್ಪ ಹೇಳಿ ಮೇಡಮ್. ಅದು ತೆನ ಅದು ಹೊಡೆದಿರ್ತಾವಲ್ಲ ಆ ಮಿಷಿನಲ್ಲಿ ಹೊಡೆದಿರ್ತದ, ಅದನ್ನ ತಕಬರೋದು. ನಾವು ಟ್ಯಾಕ್ಟರ್ ಅಲ್ಲಿ ಉಡ್ಸ್ಕೊಂಡು ಮನೆಗೆ ತನ್ಕತ್ತೀವಿ. ಅದೇ ದಿಂಡ್ ಬರುತ್ತಲ್ಲ, ಅದು ದಿಂಡಲ್ಲ ಅದ್ರ ಸೋಗು. ಸೋಗು ಬರ್ತ ಮೇಡಮ್, ಆ ಸೋಗು ದಿಂಡನ್ನ ನೀರ್ ಕಾಯ್ಸಕ್ಕೆಲ್ಲ ಮಡಿಕತ್ತೀವಿ ಮೇಡಮ್. ಅದನ್ನ ದಿಂಡು ಬರ್ತದಲ್ಲ ಜೋಳದ ದಿಂಡನ್ನ ಅದೇ ನೀರೊಲೆಗೆ ಉರಿ ಹಾಕಕ್ಕೆ ಅದಕ್ಕೆ ಮಡಿಕತ್ತೀವಿ. ಆ ಮಾತಿಯದೇ ತೆನ ಮುಚ್ಚಲ ಮುಚ್ಚಿರ್ತಲ್ಲ ಆ ತೆನಲೇ ಬಂದಿರುತ್ತ ಆ ಸೋಗಿರ್ತದ, ಆ ಸೋಗ್ನ ಏನ್ ಮಾಡ್ತೀವಿ ಮನೆಗೆ ತಂದು ಅದನ್ನ ಬೇರೆ ಯಾರನ್ನಾರು ಕರ್ಕೊ ಬರ್ತೀವಿ. ಮೆದ ಚೆನ್ನಾಗಿ ಹಾಕ ಅಂತ ಅವ್ರು ಇರ್ತಾರ, ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಉಪ್ಪುಗ ಸ್ವಲ್ಪ ಉಪ್ಪನ್ನ ತಂದ್ಬಿಟ್ಟು ನೀರೊಳಗೆ ಕುನಿ ಹಾಕ್ಬಿಟ್ಟು ಅದನ್ನ ಚಿಮ್ಕ್ ನೀರಾಗಿ ಇಟ್ಕೋಬೇಕು. ಮೆದ ಒಂದ್ ಸ್ವಲ್ಪ ತಂದ ಹಾಕೋದು, ಅಲ್ಲಿಗೆ ನೀರಿಡೋದು, ಇನ್ನೊಂದು ಸ್ವಲ್ಪ ತಂದ ಹಾಕೋದು, ನೀರಿಡೋದು, ಆ ಥರ ಮಾಡಿ ಮಾಡಿ ಒಂದು ದೊಡ್ಡ ಮೆದ ಕಂಡಂಗೆ ಮಾಡಿ ಮಡಿಕೊಂಡ್ರ ಆಗ ನಮ್ಮ ಜಾನುವಾರುಗಳ್ಗೆ ಹಸುಗಳು ಉಪ್ಪು ಹಾಕೋ ಉದ್ದೇಶ ಏನದು? ಅದು ರುಚಿ ಇರ್ತದ ತಿಂತಾವ ಅಂತ. ಈಗ ಎಲ್ಲ ಬೇಸ್ಗೆ ಅಲ್ವಾ, ಒಣಗೋಗಿರ್ತ, ಅದು ಉಪ್ಪು ನಮ್ಸ ಇರ್ತಲ್ಲ ಅದು ರುಚಿಗ ತಿಂತಾವ ಅಂತ, ತಿನ್ಕತಾವ ಅಂತ ಆ ತರ ಮಾಡ್ತೀವಿ. ರಾಸ್ಗಳು ಇಷ್ಟಪಟ್ಟು ತಿಂತಾವ? ತುಂಬಾ ಇಷ್ಟ. ಹಾಲು ಚೆನ್ನಾಗಿ ಕೊಡುತ್ತ ಅದನ್ನ ತಿಂದ್ರೆ? ಹಾಲು ಕೊಡ್ತದೋ ಏನೋ, ಒಟ್ಟಿನಲ್ಲಿ ನಮ್ಗ ಅವಕ ಹಸು ನೀಗ್ಬೇಕು. ಈಗ ನಮ್ಮ ಉದ್ದೇಶಕ್ಕೆ ಬರೀ ಹಾಲ್ಗೋಸ್ಕರ ನಾವು ಮಾಡೋದಲ್ಲ, ಅವಕ್ಕ ಈಗ ಮೇವಿರಲ್ವಲ್ಲ ಅವಕ ಊಟ ಬೇಕಲ್ಲ, ಅದಕ್ಕೋಸ್ಕರನ ತರ ಮಾಡ್ಮಡ್ತೀವಿ ನಾವು. ಇನ್ನೆಲ್ಲು ಅಂತ ಬರ್ತದ ಭತ್ತದ ಹುಲ್ಲು, ಅದು ಡಿಗ್ರಿ ಚೆನ್ನಾಗಿ ಕೊಡ್ತದ ಹಾಲ್ನ, ಇದರಲ್ಲಿ ಡಿಗ್ರಿ ಚೆನ್ನಾಗಿ ಕೊಡ್ತ, ಅದನ್ನು ತಂದ್ ಮಡಿಕೊಂಡಿರ್ತೀವಿ. ಅದನ್ನು ಸ್ವಲ್ಪ ಇದನ್ನೊಂದು ಸ್ವಲ್ಪ ನೀವು ಭತ್ತ ಬೆಳೆಯಲ್ಲ ಕೊಂಡ್ಕೋತೀವಿ, ಕೊಂಡ್ಕೊಂಡು ತಂದಾಕ್ತೀವಿ. ಈ ಹಸುಗೆ ಕೊಟ್ಟಿಗೆ ಏನಾದ್ರು ಮಾಡ್ಕೊಂಡಿದ್ದೀರಾ ಮನೆ ಹತ್ರ? ಕೊಟ್ಟಿಗೆ ಮಾಡ್ಕೊಂಡಿದ್ದೀನಿ. ಮತ್ತೆ ಅದಕ್ಕೆ ನೀರಿನ ಸೌಲಭ್ಯ ಎಲ್ಲ? ನೀರೆಲ್ಲ ನಾವು ಪಾತ್ರೆಗಳಲ್ಲೇ ತುಂಬಿಸಿ ಮಡಿಕೋತೀವಿ, ಅದರಲ್ಲೇ ಕೊಡ್ತೀವಿ. ಅಂದ್ರೆ ಬೋರ್ವೆಲ್ ಇದೆಯಾ ಮನೆ ಹತ್ರ? ಇಲ್ಲ, ನಮ್ಗ ಒಂದ್ ಎರಡು ದಿನಕ್ಕೊಂದ್ಸಲಿ ನಲ್ಲಿ ನೀರ್ ಬಿಡ್ತಾರ, ಅದನ್ನ ಸಂಗ್ರಹಣೆ ಮಾಡಿ ಮಡಿಕತ್ತೀವಿ. ಸಾಕಾಗುತ್ತಾ ಅದು ನಿಮ್ಗೆ? ಅದೇ ಎರಡು ದಿನಕ್ಕೊಂದ್ಸಲ ಬಿಟ್ರೆ ಸಾಕಾಗುತ್ತಾ, ಒಂದೊಂದ್ ದಿನ ಕರೆಂಟ್ ಇರಲ್ಲ, ಮೋಟರ್ ಕೆಟ್ಟೋಯ್ತು, ಆ ತರ ಎಲ್ಲ ಹೇಳ್ದಾಗ ಸ್ವಲ್ಪ ಸಮಸ್ಯೆ ಆಯ್ತವ, ನೀರಿನ ಸಮಸ್ಯೆ ಆಯ್ತವ. ಅದನ್ನು ಕರುಗಳಿಗೆ ನೀರ್ ಬೇಕು, ಬೋರ್ಗಲಲ್ಲೂ ಜಾಸ್ತಿ ಈಗ ಸರಿಯಾಗಿ ನೀರ್ ಬರಲ್ಲ, ಹಂಗಾಗಿ ಅದು ಸಿ ಸಮಸ್ಯೆನೆ ಒಂದೊಂದ್ ಟೈಮ್ಗ. ಮಳೆಗಾಲದಲ್ಲಿ ಏನಾದ್ರು ತರಕಾರಿ ಬೆಳೆ ಬೆಳ್ಕೊಳ್ತೀರಾ? ನಮ್ಮ ಹಿತ್ಲಿಂದ ಗಡೆಗಳಲ್ಲೆಲ್ಲ ನಮ್ಮ ಹಿತ್ಲಿಂದ್ಗಡೆ ಜಾಗ ಇರ್ತದೆ, ಬೀನ್ಸ್ ಹಾಕತೀನಿ, ತರಕಾರಿ ಸೊಪ್ಪು ಎಲ್ಲ ಹಾಕತೀನಿ. ಏನೇನು ಸೊಪ್ಪು? ಮೆಂತೆ ಸೊಪ್ಪು, ಈ ಪಾಲಕ್ ಸೊಪ್ಪು, ಮತ್ತೆ ಇದು ದಂಟಿನ ಸೊಪ್ಪು ಅಂತ ಬರ್ತವೆ, ಹೌದು, ಅದನ್ನೆಲ್ಲ ಹಾಕತೀವಿ. ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕತೀವಿ. ಕೊತ್ತಂಬರಿ ಅಂತೂ ಹಾಕತೀವಿ. ಮತ್ತೆ ತರಕಾರಿಲಿ ಬೀನ್ಸು? ಬೀನ್ಸ್ ಅಂತೂ. ಬದನೆ? ಬದನೆಕಾಯಿ ಹಾಕ. ಟೊಮೆಟೊ ಎಲ್ಲ ಬೆಳಿತೀರಾ? ಬೆಳಿತೀವಿ. ನೀವು ಅದು ಬೆಳೆದ್ಮೇಲೆ ಅದನ್ನ ಮಾರಾಟ ಜಾಸ್ತಿ ಹಾಕೊಳ್ಳಲ್ಲ ಮೇಡಮ್, ನಮ್ಮ ಮನೆ ಬಳಕಾಗಂಥದ್ದು ಅಷ್ಟೇ ಹಾಕತೀವಿ. ಆಮೇಲೆ ಆ ಗಿಡನೆಲ್ಲ ಅದೇ ಈಗ ನಾವು ಜಮೀನು ನೀರ ಇದ್ರಲ್ಲಿ ಹಾಕತೀವಿ ಅಂದ್ರ ಈಗ ಮಧ್ಯೆ ಜಾಗ ಆಗ್ಲಾಗಿರ್ತಲ್ಲ ತೇವ್ರಿ ಆತರ ಅಲ್ಗಣ ಹಾಕೊಂಡಿರ್ತೀವಿ, ಮೆಣಸಿ ಹಾಕೊಂಡಿರ್ತೀವಿ, ಅದೆಲ್ಲ ನಮ್ಮ ಉಪಯೋಗಕ್ಕ ಮಡಿಕತೀವಿ ಮೇಡಮ್. ಕರಿಬೇವು ಎಲ್ಲ ಇದೆಯಾ? ಅದೆಲ್ಲ. ಮತ್ತೆ ತೆಂಗು? ತೆಂಗಿನ ಗಿಡನೂ ಹಾಕಿದೀವಿ ಮೇಡಮ್. ಎಷ್ಟು ಇದೆ ತೆಂಗಿನ ಗಿಡ? ನಾವು ಒಂದ್ 70 ಗಿಡ ಗಂಟ ಹಾಕಿದೀವಿ ಮೇಡಮ್. ಆನೆಗಳು ಅದನ್ನು ಕಿತ್ತಾಕ್ಬಿಡ್ತು. ಸುಮಾರು ಒಂದ್ 70 ಗಿಡ ನಾವು ಜಮೀನ್ಗೆ ಹಾಕ್ಬೇಕು ಅನ್ಬಿಟ್ಟು ನಮ್ಮಲ್ಲಿ ಒಬ್ಬೊಬ್ರು ಒಂದೊಂದು 100 ಗಿಡ ತನಕನು ಹಾಕಿದ್ರು. ಈ ಆನ ಒಂದ್ಸಲಿ ಬಂದ್ರ ಅಂದ್ರ ಆನ ತೆಂಗಿನ ಗಿಡನು ಮಡ್ಗಲ್ಲ, ಎಲ್ಲನು ಸುಮಾರು ಒಂದ 20-30 ಗಿಡನೆಲ್ಲ ಕಿತ್ತಾಕ್ಬಿಟ್ಟದ. ಇನ್ನೊಂದ್ ಸ್ವಲ್ಪ ಗಿಡ ಇದೆ ಅಂದ ನೋಡ್ಕೋತೀವಿ. ಎಷ್ಟೆಷ್ಟು ದೂರಕ್ಕೆ ಹಾಕಿದ್ದೀರಾ ಅದನ್ನ ತೆಂಗನ? 30 ಅಡಿಗೆ ಏನೋ ಆಕಾರವೇನೋ, ಅದನ್ನ ನನಗೆ ಅದು ಅಷ್ಟಾಗಿ ಗೊತ್ತಿಲ್ಲ. ಆಕಾರ ಮತ್ತೆ ಬೇಸಿಗೆನಲ್ಲಿ ತೆಂಗಿಗೆ ನೀರು ಬೋರ್ ಇದೆ ಅದ್ರಲ್ಲಿ ಅನ್ನಲ್ಲ, ಅಲ್ಲಿಗೆ ಒಂದೊಂದು ಚೌರ್ಗಲಿ ನೀರು ಇಕ್ಕೊಳ್ಳೋದು. ಬೋರಲ್ಲಿ ಒಂದ್ ಸ್ವಲ್ಪ ನೀರ್ ಬರ್ತಾ ಇದೆ ಅಂದ್ರೆ ಮೋಟರಿಂದ ಅಂದ್ರ ಜಲ ಜಾಸ್ತಿ ಸಿಕ್ಕಿಲ್ಲ. ಬೋರ್ ಇದೆ ನಮ್ಮಲ್ಲಿ, ಜಲ ಇಲ್ಲ ಜಾಸ್ತಿ. ಆದಷ್ಟು ಒತ್ತಿವು ಇಕ್ಕಬಹುದು, ಡ್ರಮ್ ಮಡಿ ಕಣಿವೆ ಅಲ್ಲಿಗೆ ತುಂಬಿಸ್ಕೊಂಡು ಇಕ್ಕತ್ತೀವಿ ಅಷ್ಟೇ. ನೀರ್ ಹಾಕೊಂಡು ಹಾಕೊಂಡು ಏನೇನ್ ಬೆಳಿತೀರಾ? ಒಂದು ತೆಂಗಾಯ್ತು, ಆಮೇಲೆ ಇನ್ನೇನು ಮಾಡಕ್ಕಾಗಿಲ್ಲ. ಆ ನೀರ್ ಉಪಯೋಗಿಸ್ಕೊಂಡೆ ನೀವು ತರಕಾರಿ ಎಲ್ಲ ಬೆಳಿಬೋದಲ್ವಾ? ಬೆಳಿಬೋದಿತ್ತು, ಅದನ್ನ ಬೆಳೆದಿಲ್ಲ ನಾವು. ಅದೇ ಈ ಬೇಲಿ ಸಮಸ್ಯೆಯಿಂದ ಮತ್ತೆ ದನಗಳು ಮಡ್ಗಲ್ ಹಸ್ರು ಎಲ್ಲಿ ಕಾಣತ್ತಲ್ಲಿ ಇದ್ ಮಾಡ್ತೇವೆ. ನಮ್ ಯಜಮಾನ್ರು ಇತ್ತಾಗ ಈ ದನಗಳನ್ನ ನೋಡ್ಕೋಬೇಕು, ಜಮೀನ್ ನೋಡ್ಕೋಬೇಕು, ಈಗ ಅಲ್ಲೇ ಒಂದು ಆಳು ಕಾವಲು ಕೂತಿರ್ಬೇಕು, ಅವನ್ನೆಲ್ಲ ಇದ್ ಮಾಡ್ಬೇಕು ಅಂತಂದ್ರ ಹಂಗಾಗಿ ಸ್ವಲ್ಪ ಸಮಸ್ಯೆ ಇದೆ. ಅದು ಹೋಗಕ್ಕಾಗಿಲ್ಲ. ನೀವು ರಾತ್ರಿ ಆಯ್ತು ಅಂದ್ರೆ ಜಮೀನ್ ಹತ್ರ ಹೋಗ್ಬೇಕು, ಸ್ವಲ್ಪ ಬೆಳೆ ಕೈಗೆ ಬಂತು. ರಾತ್ರಿ ಅಂದ್ರೆ ಒಂದ ಈ ಬೆಳೆ ಹಾಕ್ದಾಗ 6 ತಿಂಗಳ ಗಂಟ ಸರಿಯಾಗಿ ನಿದ್ದೆ ಇಲ್ಲ ಮೇಡಮ್. ಅಲ್ಲಿ ಏನೋ ಅದನ್ನ ತಂದು ಮನೆಗ ತಲುಪ್ಸೋ ಗಂಟ ನಿದ್ದೆ ಇರಲ್ಲ. ಆನ ಅವಳಿ ಅದು ಹೊಂದಿ ಎಲ್ಲ ಕಾದು ಮನೆಗೆ ತರ ಗಂಟ ನಿದ್ದೆ ಇರಲ್ಲ. ಇಬ್ರು ಗಂಡ ಹೆಂಡತಿ ಇಬ್ರು ಹೋಗಿ ಹೋಗಿ ಕಾವಲು ಕಾಯ್ಬೇಕು, ಒಬ್ರು ಮನೆ ಕಂಡ್ರೆ ಒಬ್ರು ಎಚ್ಚರವಾಗಿರ್ಬೇಕು. ಆ ತರ ಎಲ್ಲ ಸಮಸ್ಯೆ ಅದ ನಮ್ಗ. ಬೆಳೆ ಯಾವಾಗ ಹಾಕ್ತೀವಿ ಬಿತ್ತನ ಅವತ್ತಿನಿಂದು ಕಾವಲು ಕಾಯ್ಬೇಕು. ಈ ಜೋಳ ಹಾಕಿದ್ರಂತೂ ಇವತ್ತು ಹಾಕ್ಬಿಟ್ಟು ಹೋದ್ರ ಅದು ಬಾಳೆ ಹಂಗೆ ಹೊಡೆದೀವಿ, ಅದೇ ಪ್ರಕಾರ ಅಂದಿ ಉತ್ಕೊಂಡು ಹೊಂಟೋಯ್ತ. ಆ ಕಾಳನ್ನೆಲ್ಲ ಎತ್ಕೊಳಕ ಕಾಳನ್ನೆಲ್ಲ ಎತ್ಕೊಂಡು ತಿನ್ಕೊಂಡು ಹೊಂಟೋದ್ರ ಇನ್ನು ಅಲ್ಲಿ ಇಲ್ಲ, ಇನ್ನು ಪುನಃ ಬಿತ್ತನೆ ತಂದು ಹಾಕ್ಬೇಕು. ಅದೇ ಅದರಿಂದ ನೀವು ಬಿತ್ತನೆ ಕಾವಲು ಕಾಯ್ಬೇಕು. ಒಟ್ಟಿನಲ್ಲಿ ನಿಮ್ಗೆ ನೀರುನು ಸ್ವಲ್ಪ ಸಾಕಾಗೋದಿಲ್ಲ. ಆದ್ರೆ ಕೆಲವೊಬ್ರು ಅಷ್ಟು ನೀರಲ್ಲೇ ಹೂವೆಲ್ಲ ಬೆಳೀತಾರೆ ಅಲ್ವಾ, ನೀವು ಅದೇನು ಮಾಡಕ್ ಆಗಲ್ವಾ? ಮಾಡ್ಬೇಕು ಅಂತ ಈ ಸಲಿಂದ ಪ್ರಯತ್ನ ಮಾಡ್ತೇವೆ ಮೇಡಮ್. ಮತ್ತೆ ನಮ್ಗ ಅದನ್ನೇ ಇನ್ನು ರೀ ಬೋರ್ ಮಾಡಿಸ್ಕೊಂಡು ಅಲ್ಲಿಗ ನಾವು ದನಗಳಿಗೆ ಹುಲ್ಲು ಹಾಕೊಂಡು ಆ ಗಿಡಗಳನ್ನೆಲ್ಲ ಮಾಡ್ಬೇಕು ಅಂತ ಈಗ ಪ್ರಯತ್ನ ಮಾಡ್ತಾ ಇವಿ. ಈಗ ಕೋತ್ರಿ ಅದೆಲ್ಲ ಹುಲ್ಲು ಸಿಗುತ್ತೆ ನೋಡಿ, ಅಂತೊಂದು ನೀವು ಬೆಳಕೊಂಡೆಲ್ಲ ಹಾಕ್ಬೇಕು ಅಂತ ನಿಮ್ಮ ಜಾನುವಾರಿಗೆ ಮೇವಾಗುತ್ತೆ. ಈಗ ಅಲ್ಲೇ ಯಾವ್ದಾರು ಒಂದ್ ಚಿಕ್ಕದಾಗ ಒಂದ್ ಸಡ್ ಕಂಡಾಗ ಮಾಡ್ಕೊಂಡು ಜಮೀನಲ್ಲೇ ಇದ್ಕೊಂಡು ಅದನ್ನೆಲ್ಲ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವಿ. ಈಗ ಜಮೀನ್ಗೂ ಮನೆಗೂ ದೂರ ಆಗತ್ತಾ? ದೂರ ಆಯ್ತ ಮೇಡಮ್, ಜಮೀನ್ಗೂ ಮನೆಗೂ ದೂರ ಆಯ್ತಾರ. ಅದರಿಂದ ಅಲ್ಲೇ ಒಂದು ಸಡ್ ತರ ಮಾಡ್ಕೊಂಡ್ರ ಮಣ್ಣಲ್ಲಿ ಯಾವ್ದಾರು ಮನೆಗಿನ ಮಾಡ, ಯಾಕಂದ್ರೆ ಹಂಗೆ ಇರಕ್ಕಾಗಲ್ಲ ಅಲ್ಲಿ ಆನ ಅಂದಿ ಅವಳಿಯಿಂದ ಅಲ್ಲಿ ಹಂಗಿರಕ್ಕಾಗಲ್ಲ. ಅದಕ್ಕೆ ಚಿಕ್ಕದಾಗ ಒಂದು ಏನಾದ್ರು ಮನೆಗೇನ ಮಾಡ್ಕೊಂಡು ಅಲ್ಲಿ ನಾವು ವಾಸವಾಗಿದ್ರ ಅಲ್ಲಿ ಜಮೀನು ನೋಡ್ಕೋಬಹುದು, ದನುಗಳನ್ನು ನೋಡ್ಕೋಬಹುದು, ಮತ್ತೆ ಜಮೀನು ಚಿಕ್ಕಟಂಗಿ ಮಾಡ್ಕೊಂಡು ಹೋಗ್ಬಹುದು ಅಂತ ಅದ ಪ್ರಯತ್ನ ಮಾಡ್ತಾ ಇದೀವಿ. ಈಗ ನೀವು ಇಲ್ಲಿ ಬಂದ್ಮೇಲೆ ಕೂಲಿಗೆಲ್ಲ ಏನು ಹೋಗ್ತಾ ಇಲ್ವಾ? ಇಲ್ಲ ಮೇಡಮ್, ಕೂಲಿಗೆ ಹೋಯ್ತಾ ಇಲ್ಲ. ಮನೆಯಲ್ಲೇ ಕೆಲಸ ಬಟ್ಟೆ ಹೊಲ್ಕೊಂಡು ಮತ್ತೆ ಮನೆ ಕೆಲಸ ಮಾಡ್ಕೊಂಡು ಹಸುಗಳು ನೋಡ್ಕೊಂಡು. ಈಗ ಜಮೀನಲ್ಲಿ ಕೆಲಸ ಇಲ್ದಿದ್ದಾಗ ಯಜಮಾನ್ರು ಏನ್ ಮಾಡ್ತಾರೆ? ಹಸುಗಳು ನೋಡ್ಕೋತಾರ, ಹಸುಗಳ್ಗ ಮೇವು ತರೋದು. ಈಗ ಬೇಸ್ಗಲ್ ಮೇಡಮ್, ಎಲ್ಲಾರು ಹೋಗಿ ಬೇರೆ ಬೇರೆ ಅವ್ರಿಗ ಹಸ್ರುಲ್ ಬೇಕಲ್ಲ. ಈಗ ನಾವು ಬೇರೆ ಈ ಜ್ವಾಳದದು ಮತ್ತೆ ನೆಲ್ಲುಲ್ಲು ಅದೆಲ್ಲ ತನ್ಕೊಂಡಿದೀವಿ, ಯಾಕೆ ಹಸ್ರುಲ್ಲು ಬೇಕು. ಅದಕ್ಕಾಗಿ ಅದನ್ನ ಹೋಗಿ ತತ್ತಾರ, ಎಲ್ಲಿ ಬಾಳೆ ತೋಟಗಳಿವೆ ನೀರಾವರಿ ಇದ್ದು ಎಲ್ಲಿ ಹುಲ್ಲದ ಅಲ್ಲಿ ಹೋಗಿ ಹೋಗಿ ಹುಲ್ ಕುಯ್ಕೊ ಬರೋದು, ಆ ಥರ ಎಲ್ಲ ಮಾಡ್ಕೊಂಡು. ಮಗ ಏನ್ ಮಾಡ್ತಾ ಇರೋದು? ಮಗ ಮನೆಯಲ್ಲೇ ಇವನು ಮೇಡಮ್. ಅವನ್ಗ ಅವ ನಾವು ಅವ್ರಪ್ಪ ಇಲ್ದೋದಾಗ ಅವನು ಒಂದೊಂದು ದಿನ ಅದನ್ನ ನೋಡ್ಕೋತಾನ, ಮತ್ತೆ ಅವನು ಬೇರೆ ಕಡೆ ಎಲ್ಲ ಕೆಲಸ ಎಲ್ಲಾರು ಹೋಗ್ಬೇಕು ಅಂತ. ಅವನು ಏನು ಓದಿದ್ದಾನೆ ಮಗ? ಡಿಪ್ಲೊಮಾ ಮಾಡಿದಾನೆ. ಅವನ್ಗೆ ಜಮೀನ್ ಮಾಡ್ಬೇಕು ಅಂತ ಏನು ಆಸಕ್ತಿ ಇಲ್ವಾ? ಇದೆ ಮೇಡಮ್. ಈಗ ನಾವು ನಮ್ಮಂಗೆ ಎಲ್ಲ ಆಗ್ಬಾರ್ದು, ಅವನು ಎಲ್ಲಾದ್ರೂ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಂಡು ಅವ ಬೇರೆ ಕೆಲಸ ಎಲ್ಲಾರು ಹುಡಿಕೊಳ್ಳಿ ಎಲ್ಲ ಕೂಲಿ ಅಂತ ಮಾಡಕ್ಕಾಗಲ್ಲ ಅಂತ ನಾವೇ ಅಂತ ಎಲ್ಲಾರು ಹೋಗು ಜಾಬ್ ಹುಡುಕು ಯಾವ್ದಾರು ಮಾಡು, ನಾವು ಕಷ್ಟಪಟ್ಟದಂಗೆ ನೀವು ಪಡಕ್ಕಾಗಲ್ಲ. ಈಗಿನ ಮಕ್ಕಳೆಲ್ಲ ಆ ಥರ ಕೃಷಿ ಅಂತಂದ್ರೆ ಸ್ವಲ್ಪ ಅಷ್ಟೇನು ಇಂಟ್ರೆಸ್ಟ್ ಪಡಲ್ಲ, ಹಂಗಾಗಿ ಎಲ್ಲಾದರೂ ಕೆಲಸ ಮಾಡು ಅಂತೀವಿ ನೋಡು. ಈಗಿನ ಮಕ್ಕಳಿಗೆ ಈಗಾಗಲ್ಲ, ನಾವೆಲ್ಲ ಆ ಬಿಸಿಲು ಮಳೆಯಲ್ಲೆಲ್ಲ ಮಾಡ್ತೀವಿ ಅಂದ್ರೆ ಈಗಿನ ಮಕ್ಕಳು ಅವೆಲ್ಲ ಮಾಡಲ್ಲ. ಮಾಡ್ತೀವಿ ಅಂತಂದ್ರ ಸಂತೋಷ, ಭೂಮಿ ತಾಯಲ್ಲಿ ಕಷ್ಟಪಟ್ಟವ್ರಿಗವ ಯಾವತ್ತೂ ಕೈ ಬಿಡಲ್ಲ, ಕಷ್ಟಪಟ್ಟು ಮಾಡ್ಬೇಕು. ಹೌದು, ಇವತ್ ನಮ್ಗೆ ಬೆಳೆ ಕೊಡ್ನಿಲ್ಲ ಅಂತ ಅನ್ಬಿಟ್ಟು ಬಿಟ್ಬಿಟ್ರು ಆಗಲ್ಲ, ಯಾವತ್ತಾದ್ರೂ ಒಂದಿನ ಕೈ ಹಿಡಿತಾಳ ಅನ್ನ ನಂಬಿಕೆ ಮೇಲೆ ಮಾಡ್ಬೇಕು ನಾವು. ನಿಮ್ಮ ವಯಸ್ಸೆಷ್ಟು ಚಿಕ್ಕಮ್ಮಣ್ಣಿಯವರೇ? ಒಂದು 40 ಆಗಿದೆ. ಬಹಳ ಚೆನ್ನಾಗಿದೆ ನಿಮ್ಮ ಆಲೋಚನೆಗಳೆಲ್ಲ. ಚಿಕ್ಕಮ್ಮಣ್ಣಿಯವರೇ, ನೀವು ಯಾವ್ದಾದ್ರು ಸಂಘ ಏನಾದ್ರು ಮಾಡ್ಕೊಂಡಿದ್ದೀರಾ? ಸ್ತ್ರೀ ಶಕ್ತಿ ಸಂಘ? ಹೌದು ಮೇಡಮ್. ಯಾವುದು? ನಾವು ನಿವೇದಿತ ಸ್ವಸಹಾಯ ಸಂಘ ಅಂತ ಮಾಡ್ಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ಮಾಡಿದ್ರಿ? ನಾವು ಒಂದು 15 ವರ್ಷದಿಂದ ಮಾಡ್ಕೊಂಡಿದ್ದೀವಿ. ಎಷ್ಟು ಕಟ್ತೀರಾ ಹಣನ? ನಾವು ಸ್ಟಾರ್ಟಿಂಗ್ ಅಲ್ಲಿ 10 ರೂಪಾಯಿ ಸಂಘ ಮಾಡ್ಕೊ ಬಂದಿದ್ದು, ಸಂಘ ಅಂತ ಬರೀ 10 ರೂಪಾಯಿ ಮಾಡ್ಕೊಂಡು ಬಂದಿದ್ದು. ಆಮೇಲೆ ಹೋಯ್ತಾ ಹೋಯ್ತಾ ನಾವು 20 ರೂಪಾಯಿಗೆ ಬಂದು 20 ರೂಪಾಯಿನಿಂದ 50 ರೂಪಾಯಿ ತನಕ ಉಳಿತಾಯ ಮಾಡ್ಕೊಂಡು ಸಂಘ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಈಗ ಎಷ್ಟು ಹಣ ಇದೆ ನಿಮ್ಮ ಸಂಘದಲ್ಲಿ? ಒಂದು 2 ಲಕ್ಷ ತನಕ ಇದೆ ಮೇಡಮ್. ತಕೊಂಡಿದೀವಿ ಮೇಡಮ್. ತಕೊಂಡು ಅದನ್ನ ಕೃಷಿಗೆ ಬಳಸ್ಕೊಂಡಿದೀವಿ ಮೇಡಮ್. ಕೃಷಿ ಬಳಸ್ಕೊಂಡಿದೀವಿ. ಕೆಲವರು ಅದರಲ್ಲಿ ಹಸುಗಳು ತಕೊಂಡ್ರು. ಹಸುಗಳು ತಕೊಂಡು ಅದನ್ನ ಬಿತ್ತನೆ ಮಾಡಕ್ಕೆಲ್ಲ ಎತ್ತುಗಳು ಬೇಕಲ್ವಾ, ಅದಕ್ಕೂ ಉಪಯೋಗಿಸ್ಕೊಂಡವ್ರು. ಎಲ್ಲ ಸರಿಯಾಗಿ ಕಟ್ತಾರ ಹಣನೆಲ್ಲ? ಕಟ್ತಾವ್ರು. ಎಲ್ಲಿ ವಾರಕ್ಕೊಂದಿನ ಸೇರ್ತೀರಾ ಎಲ್ರು? ವಾರಕ್ಕೊಂದ್ಸಲ ಸೋಮ್ ಸೋಮವಾರ ಸೇರ್ಕತ್ತಿದ್ದು. ಒಂದ್ಸಲ ಈಗ ಕೊರೋನಾ ಬಂದಾಗ ಸ್ವಲ್ಪ ಕಂಟ್ರೋಲ್ ಆಗೋಯ್ತು. ಆ ಟೈಮಲ್ಲಿ ಸಂಘ ಮಾಡಂಗಿಲ್ಲ ತರ ಎಲ್ಲ ಬಂದ್ಬಿಡ್ತಲ್ಲ, ಆಗ್ಲ ಸ್ವಲ್ಪ ನಿಲ್ಸ್ಬಿಟ್ಟಿದ್ದು ಮೇಡಮ್. ನಿಲ್ಸ್ಬಿಟ್ಟಿದ್ದು ಈಗ ಸ್ಟಾರ್ಟ್ ಮಾಡ್ತೀವಿ. ಸ್ವಾಮಿ ವಿವೇಕಾನಂದ ಸಂಸ್ಥೆಯಲ್ಲಿ ಪೋಷಿನಿ ಮೇಡಮ್ ಅಂತಿದ್ರು, ಅವ್ರು ಬಂದು ನಮ್ಗೆ ಸಂಘ ಮಾಡಿಸ್ತದು. ಸಂಘ ಮಾಡಿಸಿ ನೀವು ಸಂಘ ಮಾಡಿ ಉಳಿತಾಯ ಮಾಡ್ಕೊಂಡೋಗಿ ನೀವು 50 ರೂಪಾಯಿ ಆಗಲಿ ಕಟ್ಕೊಂಡು ನಿಮ್ಮ ಮುಂದೆ ಮಕ್ಕಳಿಗೆ ನೀವು ಒಂದು ಓದಿಸೋ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂದ್ರೆ ನೀವು ಯಾರ ಹತ್ರ ಹೋಗಿ ಸಾಲ ಕೇಳ್ದಾರಿ? ನಿಮ್ಗೆ ಅದು ನಿಮ್ದೇ ಅಂತ ಹಣ ಇದ್ದಾಗ ಅದಕ್ಕೆಲ್ಲ ನೀವು ಬಳಸ್ಕೋಬೋದು. ನೀವು ಆರೋಗ್ಯಕ್ಕೆ ಬಳಸ್ಕೋಬೋದು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಸ್ಕೋಬೋದು, ಇದನ್ನು ಮಾಡಿ ಅಂತ ನಮ್ಗೆ ಸಂಘ ಮಾಡಿಸ್ರು. ಅದನ್ನು ನಾವು ವಾರ ವಾರ ಕಟ್ಕೊಂಡು ಹೋಗಂಗೆ ಮಾಡಿದ್ರು. ನಾವೇ ಉಳಿತಾಯ ಮಾಡೋದು, ನಾವೇ ಹೋಗಿ ಬ್ಯಾಂಕಿಗೆ ತಗೋ ಕಟ್ಟೋದು. ಸ್ಟಾರ್ಟಿಂಗಲ್ಲಿ ಯಾರಿಗೂ ಬ್ಯಾಂಕು ಅಂದರೆ ಹೆದರ್ತಿದ್ವು, ಬ್ಯಾಂಕ್ ಹೋಗೋದಕ್ಕೆ ಮತ್ತು ಎಲ್ಲಿ ಹೋಗ್ಬೇಕು ಹೆಂಗೆ ಭರಿಸ್ಬೇಕು ಅಂತೆಲ್ಲ ಎದುರ್ಕತ್ತಿದ್ವು. ಆಗ ಅವರು ನಮ್ಮ ಸಂಸ್ಥೆ ಕಡೆಯಿಂದ ಒಬ್ಬೊಬ್ರನ್ನ ಬರೆಯಕ್ಕೆ ಬಿಡ್ತಿದ್ರು. ಅವ್ರು ಬಂದು ಬರ್ಕೊಟ್ಬಿಟ್ಟು ಹೋಯ್ತಿದ್ರು, ನಮ್ಗೆ ಈ ರೀತಿ ಬರೀಬೇಕು ಸಂಘನ, ಈ ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ಮಾಡ್ತಾ ಇದ್ರು. ಅವರೇ ಕರ್ಕೊ ಹೋಗಿ ಎಲ್ಲಿ ದುಡ್ಡು ಕಟ್ಟಬೇಕು, ಯಾವ ರಸೀತಿ ಭರಿಸ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ಮೇಲೆ ಈಗ ಒಬ್ಬೊಬ್ರೆ ಹೋಯ್ತೀವಿ ಸಂಘಕ್ಕೆ, ದುಡ್ಡು ಕಟ್ತೀವಿ ಬರ್ತೀವಿ ಆ ಥರ ಎಲ್ಲ. ನಿಮಗೂ ಇವಾಗೆಲ್ಲ ಬರುತ್ತಾ? ನಾವೆಲ್ಲೂ ಹೋಯ್ತಾ ಇರಲಿಲ್ಲ ಮೇಡಮ್. ಎಲ್ಲಿಗೂ ಎಲ್ಲಿ ಬ್ಯಾಂಕ್ಗೆ ಎಲ್ಲಿ ಹೋಗ್ಬೇಕು ನೀವು? ಸ್ಟೇಟ್ ಬ್ಯಾಂಕು ಕೋಟೆಗೆ ಬರಬೇಕು, HD ಕೋಟೆಗೆ ಬರಬೇಕು. ಬಂದು ಅಲ್ಲಿ ಒಬ್ಬರೇ ಬೇಕಾದ್ರೆ ಈಗ ಯಾರು ಇರ್ತಾರ ಗೊತ್ತಿರೋರು ಬರ್ಕೊಡಿ ಅಂದ್ರೆ ಬರ್ಕೊಡ್ತಾರ. ಆಗ ನಮ್ಮ ಅಕೌಂಟ್ ನಂಬರ್ ಎಲ್ಲ ನೋಡ್ಕೋತೀವಿ, ಚೆಕ್ ಮಾಡ್ತೀವಿ ನಮ್ಮ ಅಕೌಂಟ್ ನಂಬರ್ ಬರ್ದಿದಾರ ಏನಂತ, ಹಾಗೆ ನೋಡ್ಬಿಟ್ಟು ತಗೋ ಕಟ್ಬಿಟ್ಟು ಬರ್ತೀನಿ. ಏನೇನು ಉಳಿತಾಯ ಮಾಡ್ತೀರಾ ವಾರಕ್ಕೊಂದ್ಸತಿ ಬ್ಯಾಂಕ್ ತಗೊಂಡೋಗಿ ಕಟ್ಬಿಡೋದು? ನೀವು ಸಾಲ ಬೇಕು ಅಂದಾಗ ತಗೊಂಡು ಅದನ್ನ ಉಪಯೋಗಿಸ್ಕೋತೀವಿ ಮೇಡಮ್. ಒಂದು ಮಕ್ಕಳಿಗೆ ಸ್ಕೂಲ್ಗೆ ಕಟ್ಟಬೇಕು ಅಂತಂದ್ರು ಅದನ್ನ ಉಪಯೋಗಿಸ್ಕೋತೀವಿ. ಮತ್ತೆ ಏನಾದರೂ ಹುಷಾರಿಲ್ಲ ಅಂತಂದ್ರು ಅದನ್ನ ಉಪಯೋಗಿಸ್ಕೋತೀವಿ. ಮತ್ತೆ ನಮ್ಮ ಕೃಷಿಗೆ ಬೇಕು ಅಂದಾಗ ಅದನ್ನು ಬಳಸ್ಕೋತೀವಿ. ಎಷ್ಟು ಬಡ್ಡಿ ಎಷ್ಟು ಕಟ್ತೀರಾ? ನಮ್ಮ ದುಡ್ಡೇ ಆದ್ರೆ 2 ರೂಪಾಯಿ ಇದು ಮಾಡ್ಕೋತೀವಿ ಮೇಡಮ್. ಈಗ ಬ್ಯಾಂಕ್ದಾದ್ರೆ 1 ರೂಪಾಯಿ, ಈಗ ನಮ್ದೇ ಹಣ ಬೆಳಿಬೇಕಲ್ವಾ, 1 ರೂಪಾಯಿ ಜಾಸ್ತಿ ಕಟ್ಕೊಂಡ್ರೆ ಒಳ್ಳೇದು ಅಂತ 2 ರೂಪಾಯಿ ಹಾಗೆ ಕಟ್ಕೊಂಡು ನೀವು ನಿಮ್ಮ ಹಣನ ಜಾಸ್ತಿ ಮಾಡ್ತಾ ಇದ್ದೀರಾ. ಇದನ್ನೆಲ್ಲ ಯಾರು ನೋಡ್ತಾರೆ? ಪ್ರತಿ ವಾರ ಸ್ವಾಮಿ ವಿವೇಕಾನಂದ ಟ್ರಸ್ಟ್ನವರೇ ಬಂದು ಎಲ್ಲ ನೋಡ್ತಾರೆ? ನೋಡ್ತಾರೆ. ನಿಮ್ಮ ಅತ್ತೆಯವರು ಏನು? ನಮ್ಮ ಅತ್ತೆಯವರು ಇದ್ದಾರೆ ಮೇಡಮ್, ಅವರು ಎನ್ ಬೇಗೂರಲ್ಲಿ ಇದ್ದಾರೆ. ನಿಮ್ ಜೊತೆ ಇಲ್ವ? ನಮ್ ಜೊತೆ ಇಲ್ಲ. ಅವರು ಅದೇ ಮನೆ ನಾವು ಪುನರ್ವಸತಿಯಾಗಿ ಬಂದ್ಬಿಟ್ಟವಲ್ಲ, ಈಗ ಅವ್ರ ಅಲ್ಲೇ, ಅವ್ರ ಇಲ್ಲಿಗೆ ಬಂದ್ ಬಂದ್ ಹೋಯ್ತಾರ, ಇಲ್ಲೇ ಇರಲ್ಲ ಅಂದ್ರೆ ಕೃಷಿ ಜಮೀನ್ ಕೆಲ್ಸ ಇದ್ದಾಗ ಬರ್ತಾರ, ಮಾಡ್ಕೊಟ್ಬಿಟ್ಟು ಹೋಯ್ತಾರ. ಅವರು ನನ್ಗ ಒಂದು ತಾಯಿ. ನನ್ ಕಷ್ಟ ಇದ್ದಾಗ್ಲೆಲ್ಲ ನನ್ನ ತಾಯಿ ಜೊತೆಗೆ ಹೇಳ್ಕೊಳ್ಲಿಲ್ಲ, ನಾನು ನನ್ನ ಅತ್ತೆ ಜೊತೆಗೆ ಹೇಳ್ಕೊಳ್ಳೋದು. ಅವರು ನನ್ನ ಮಗಳ ರೀತಿ, ಅವ್ರು ಒಬ್ಬರೇ ಒಂದೇ ಗಂಡು, ಅವ್ರಿಗೂ ನನ್ನ ಥರನೇ, ಅವ್ರಿಗೂ ಒಬ್ಬನೇ ಮಗ, ನನಗೂ ಒಬ್ಬನೇ ಮಗ. ಈಗ ಹಂಗಾಗಿ ನನ್ನ ಅವ್ರ ಮಗಳ ಥರನೇ ನೋಡ್ಕೊಂಡೋದು, ನನಗೆ ಇವಳೇ ಮಗಳು. ಅವ್ರ ಮಗನ್ನ ಕಡ್ಕೊಂಡ್ರು ನನ್ನನ್ನು ಮಾತ್ರ ಬಿಟ್ಕೊಳ್ಳಿಲ್ಲ. ಅವ್ರು ಏನಾದ್ರು ಗಲಾಟೆ ಬತ್ತು ಅಂದ್ರೆ ನನ್ನ ಬಿಟ್ಕೊಂಡಿಲ್ಲ, ನಮ್ಮತ್ತೆ ನನ್ನಷ್ಟೇ ಮಗಳ ಥರ ನೋಡಿದ್ರು. ಮತ್ತೀಗಲ್ಲಿ ಒಬ್ಬರೇ ಇದ್ದಾರ? ಬತ್ತಾರ ಹೋಯ್ತಾರ. ನಾವು ಅವ್ರಿಗೇನಾದ್ರೂ ಕಷ್ಟ ಅಂದಾಗ ನಾವು ಹೋಯ್ತೀವಿ, ಬರ್ತೀವಿ, ಇಲ್ಲೇ ಬಂದಿರಿ ಅಂತೀವಿ. ನನಗೆ ಚೆನ್ನಾಗಿರೋ ಗಂಟ ನಾನು ಇರ್ತೀನಿ, ನನ್ನ ಕೈಲಿ ಆಗ್ನಿಲ್ಲ ಅಂದಾಗ ಬರ್ತೀನಿ ಅನ್ಕೊಂಡಂತವ್ರ. ಅವ್ರಷ್ಟು ವರ್ಷದಿಂದ ಇರೋ ಜಾಗ ಬಿಟ್ಟು ಬರಕ್ಕೆ ಕಷ್ಟ ಆಯ್ತದ. ಅವರು ಆರೋಗ್ಯವಾಗ ಅವರು ಅಕಸ್ಮಾತ್ ಹುಷಾರಿಲ್ಲ ಅಂದ್ರೆ ಕರ್ಕ ಬತ್ತೀನಿ, ಹಾಸ್ಪಿಟ್ಲ್ ತೋರಿಸ್ತೀನಿ, ಒಂದು ಸ್ವಲ್ಪ ದಿನ ಇರಿಸ್ಕೋತೀನಿ, ಸರ್ ಮಾಡಿ ಕಳಿಸ್ತೀನಿ. ಹಂಗಾಗಿ ಅವರು ಜಾಸ್ತಿ ಜಿನ ಇರಲ್ಲ, ಬಂದ್ರೆ ಬಂದು ಹೊಂಟೈತಾರ. ನಮ್ಮ ಕೇಳಗರು ನಿಮ್ ಜೊತೆ ಮಾತಾಡ್ಬೇಕು ಅಂದ್ರೆ ನಿಮ್ದು ಫೋನ್ ನಂಬರ್ ಹೇಳ್ತೀರಾ? ಹಾ ಹೇಳ್ತೀನಿ ಹೇಳಿ. 98 45 78 91 91 45 98 91. ಇನ್ನೊಂದ್ಸತಿ ಹೇಳಿ. 98 45 80 78 91. ಒಳ್ಳೇದು ಚಿಕ್ಕಮ್ಮಣ್ಣಿಯವರೇ. ಇದುವರೆಗೂ ನೀವು ನಿಮ್ಮ ವ್ಯವಸಾಯದ ಅನುಭವ ಹಾಗೆ ನಿಮ್ಮ ಜೀವನದ ಅನುಭವವನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡ್ರೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಮೇಡಮ್. ಶ್ರೀ ಅನ್ನ ಯಾನಿ ಮಿಲೆಟ್ಸ್ ಪೋಷಣ ಕಾ ಭಂಡಾರ್ ಮನ್ ಗಯಾ ಅಬ್ ಸಾರಾ ಸಂಸಾರ್. ಕಿಸಾನೋ ಕೋ ಮಿಲೆಟ್ಸ್ ಕಿ ಖೇತೀ ಕೇ ಲಿಯೇ ಪ್ರೋತ್ಸಾಹಿತ ಕರ್ ಉನ್ಹೇ ಆರ್ಥಿಕ ರೂಪ್ ಸೇ ಸಶಕ್ತ ಬನಾನೇ ಔರ್ ಆಮ್ ಲೋಗೋ ಕೋ ಮಿಲೆಟ್ಸ್ ಸೇ ಬನೇ ಉತ್ಪಾದೋ ಕೇ ಪ್ರತಿ ಜಾಗರೂಕ್ ಕರ್ನೇ ಕೇ ಲಿಯೇ ಭಾರತ್ ಸರ್ಕಾರ್ ಕೇ ಆಹ್ವಾನ್ ಪರ್ ಸಂಯುಕ್ತ ರಾಷ್ಟ್ರ ಸಂಘ 2023 ಕೋ ಅಂತಾರಾಷ್ಟ್ರೀಯ ಮಿಲೆಟ್ಸ್ ವರ್ಷ ಕೇ ರೂಪ್ ಮೇ ಮನಾ ರಹಾ ಹೈ. ಮಿಲೆಟ್ಸ್ ಕೋ ಅಂತಾರಾಷ್ಟ್ರೀಯ ಪಹಚಾನ್ ಮಿಲ್ನೇ ಕಾ ಮತ್ಲಬ್ ಹೈ ಕಿ ಹಮಾರೇ छोटे किसानों के लिए ग्लोबल मार्केट तैयार हो. इसी मुहिम में दूरदर्शी प्रधानमंत्री श्री नरेंद्र